ನೀವು ರೇಷ್ಮೆ ಕೃಷಿ ಮಾಡ್ರಿ, ನಾವು ನಿಮಗೆ ಬೇಕಾದಂಥ ಎಲ್ಲ ಸೌಲಭ್ಯನ ಕೊಡ್ತೀವಿ, ನಿಮಗೆ ನಾವು ಟ್ರೈನಿಂಗ್ ಕೊಡ್ತೀವಿ ರಾಯಾಪುರ ಹುಬ್ಳಿಯಲ್ಲಿ ಅಂತ ಹೇಳಿದಾಗ ಅದಕ್ಕೆ ನಾವು ಒಪ್ಕೊಂಡು ಒಂದು 6 ದಿನ ನಾವು ಅದರಲ್ಲಿ ಟ್ರೈನಿಂಗ್ ಅನ್ನು ಪಡ್ಕೊಂಡು ಸಂಪೂರ್ಣವಾಗಿ ನಮ್ಗೆ ಅಲ್ಲಿ ಟ್ರೈನಿಂಗ್ ಕೊಟ್ಟರು. ಅದರಿಂದ ನಮಗೆ ಸ್ವಲ್ಪ ಎಲ್ಲ ಬೆಳೆಕ್ಕಿಂತ ಆ ಬೆಳೆಯಲ್ಲಿ ಹೆಚ್ಚಿನ ಲಾಭದಾಯಕ ಅಂತೇಳಿ ನಮಗೆ ಅನ್ನಿಸ್ತು. ಅದನ್ನು ನಾವು ಯೋಚನೆ ಮಾಡಿದೆ. ಅವಾಗೇನು ಮಾಡಿದ್ವಿ, ನಾವಿಂದ ಹಳೆಯ ಚಾಕಿ ಸೆಂಟರ್ ಬಾಣಸಗಿರಿಯಿಂದ ನಾವೇನು ಮಾಡಿದ್ವು, ನಮಗೆ ಉಚಿತವಾಗಿ ಸಸಿಗಳನ್ನು ಕೊಟ್ಟರು ಡಿಪಾರ್ಟ್ಮೆಂಟ್ಲಿಂದ. ಅಲ್ಲಿಂದ ನಾವು ತಮ್ಮಲ್ಲಿ ನಾಟಿ ಮಾಡಿ ಏನು ಮಾಡಿದ್ವಿ, ನಾವು ಅಲ್ಲಿಂದ ರೇಷ್ಮೆ ಬೆಳೆ ನಾವು ಪ್ರಾರಂಭಿಸಿದ್ದು. ಯಾಕಂದ್ರೆ ನಾವು ಇಷ್ಟೆಲ್ಲ ನಾವು ಬೆಳೆ ಬೆಳೆದ್ರೂ ಸದ ನಮಗೆ ಕೈ ಹಿಡಿದ ಬೆಳೆ ಅಂತ ಹೇಳಿದ್ರೆ ರೇಷ್ಮೆ ಬೆಳೆ. ಇದು ಪ್ರತಿ 3 ತಿಂಗಳಿಗೊಮ್ಮೆ ಬೆಳೆ ಬರೋದ್ರಿಂದ ನಮಗೆ ಪ್ರತಿ 3 ತಿಂಗಳಿಗೆ ಒಂದು 25,000 ರಿಂದ 40,000 ರೂಪಾಯಿ ನಮಗೆ ಇನ್ಕಮ್ ಆಗ್ತಿತ್ತು. ಇದರಲ್ಲಿ ಕೆಲಸನೂ ನಮಗೆ ಕಡಿಮೆ ಇತ್ತು. ನಮ್ದು ಉದ್ಯೋಗ ಅಂತ ಹೇಳಿದ್ರೆ ನಂದೇ ಅಂತ ಕಂಪ್ಯೂಟರ್ ಕ್ಲಾಸ್ ಇದೆ, ಅದನ್ನ ನಾವು ಅದನ್ನ ಮೇಂಟೈನ್ ಮಾಡ್ಬೇಕು, ಇದನ್ನ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿದಾಗ ನನಗೆ ರೇಷ್ಮೆ ಕೃಷಿ ಬಹಳ ಸೂಕ್ತ ಅನಿಸ್ತು. ಅಂದ್ರೆ ರೇಷ್ಮೆ ಕೃಷಿಯಲ್ಲಿ ಹೆಚ್ಚು ಕೆಲಸ ಇರುವುದಿಲ್ಲ. ರೇಷ್ಮೆ ಕೃಷಿಯಲ್ಲಿ ನಾವು ಬೆಳಗ್ಗೆ ಮತ್ತು ಸಾಯಂಕಾಲ ಅಷ್ಟೇ ಕೆಲಸ ಮಾಡ್ತೀವಿ. ಉಳಿದಂತ ಟೈಮಲ್ಲಿ ನಮಗೆ ಬೇಕಂತ ನಾವು ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣವನ್ನು ನಾವು ಕೊಡ್ತೀವಿ. ಇಲ್ಲಿ ರೇಷ್ಮೆ ಬೆಳೆಯಲ್ಲಿ ಯಾವುದೇ ತರಹ ತೊಂದರೆ ಇದ್ದರೂ ರೇಷ್ಮೆ ಇಲಾಖೆಯವರು ನಮಗೆ ತತ್ಕ್ಷಣ ಫೋನ್ ಮೂಲಕ ಅಥವಾ ಸ್ವತಃ ಇಲ್ಲೇ ಬಂದು ನಮಗೆ ಯಾವ ರೀತಿ ಅದರ ಬಗ್ಗೆ ನಮಗೆ ಏನಾದರೂ ತೊಂದರೆ ಆದರೆ ಇಲ್ಲೇ ಬಂದು ನಮಗೆ ಇಲ್ಲಿ ಬಂದು ಅವರು ಹೇಳ್ತಿದ್ರು. ಆಮೇಲೆ ಅದರ ಜೊತೆ ಏನಾಯ್ತು, ಅದರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿನೂ ಸುಧಾರಿತು. ನಾವು ತಿರುಗಾಡ್ಲಿಕ್ಕೆ ವೆಹಿಕಲ್ ಗೀಕಲ್ ಎಲ್ಲ ನಾವು ತಗೊಂಡು ನಮ್ಮ ಆರ್ಥಿಕ ಪರಿಸ್ಥಿತಿನೂ ಸುಧಾರಣೆ ಮಾಡಿಕೊಂಡು ನಾವು. ಆಗ ಅದ್ರ ಜೋಡಿ ನಾವೇನ್ ಮಾಡಿದ್ವು, ಆಮೇಲೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಲಿಂದ ನಮ್ಗೇನ್ ಮಾಡಿದ್ವು, ಜೇನು ಸಾಕಾಣಿಕೆ ಪೆಟ್ಟು NHM ಸ್ಕೀಮ್ದಲ್ಲಿ ಆ ಪೆಟ್ಟಿಗೆ ಕೊಟ್ಟರು. ಅದರಿಂದ ಸಹ ನಾವು ಜೇನನ್ನು ಉತ್ಪಾದನೆ ಮಾಡಿ ಪ್ರತಿ KG ಜೇನುತುಪ್ಪವನ್ನು ನಾವು 1,000 ರೂಪಾಯಿ KG ಹತ್ರ ನಾವು ಮಾರಾಟ ಮಾಡ್ತಿದ್ದೇವೆ. ನಮಗೆ ಜೇನುತುಪ್ಪದ ಮಾರಾಟ ಮಾಡಬೇಕಂತ ಹೇಳಿದ್ರೆ ನಾವು ಪಬ್ಲಿಸಿಟಿ ಮಾಡಬೇಕಾಗಿತ್ತು. ಪಬ್ಲಿಸಿಟಿ ಅಂದರೆ ನಾವು ಇಲ್ಲಿ ಫೇಸ್ಬುಕ್ ಮೂಲಕ ಅಥವಾ ವಾಟ್ಸಪ್ ಮೂಲಕ ಇದನ್ನು ಹಾಕಿದಾಗ ನಮ್ಮ ಮಲೆನಾಡು ಭಾಗದ ಜೇನುತುಪ್ಪಕ್ಕೆ ಅತ್ಯಂತ ಹೆಚ್ಚಿನ ಬೇಡಿಕೆ ಇರುವುದರಿಂದ ನಮಗೆ ನಾವು ತೆಗೆದಂತಹ ಜೇನು 1 ವಾರದಲ್ಲೇ ಅದು ಖಾಲಿ ಆಗಿಬಿಡ್ತು. ಈಗ ಸದ್ಯಕ್ಕೆ ನಮ್ಮ ಹತ್ರ ಯಾವುದೂ ಸ್ಟಾಕ್ ಇಲ್ಲ. ಅಷ್ಟೊಂದು ಬೇಡಿಕೆ ಈಗೂ ಸದಾ ನಮಗೆ ಫೋನ್ ಮಾಡ್ತಾರೆ, 50 KG ಕೊಡ್ರಿ, 10 KG ಕೊಡ್ರಿ ಅಂತೇಳಿ. ಆದ್ರೆ ನಮ್ಮ ಹತ್ರ ಈಗ ಸದ್ಯಕ್ಕೆ ಸ್ಟಾಕ್ ಇಲ್ಲ. ಅಷ್ಟೊಂದು ಬೇಡಿಕೆ ಅಂದ್ರೆ ನಾವು ಕೊಡುವಂತ ಪ್ರಾಡಕ್ಟ್ ಒರಿಜಿನಲ್ ಇರುವುದರಿಂದ ಅದಕ್ಕೆ ಹೆಚ್ಚಿನ ಬೇಡಿಕೆ ಬಂತು. ಇದು ಸಹ ನಮಗೆ ಒಂದು ಎಕ್ಸ್ಟ್ರಾ ಒಂದು ಪೂರಕ ಉದ್ಯೋಗ ಆದಂಗಾಯ್ತು, ನಮಗೊಂದು ಎಕ್ಸ್ಟ್ರಾ ಇನ್ಕಮ್ ಆದಂಗಾಯ್ತು. ಅಷ್ಟೇ ಅಲ್ಲದ, ನಮ್ಮ ಹೊಲದಲ್ಲಿ ನಾವು ಕಾಜು ಬೆಳೆ ಬೆಳೆಯುವುದರಿಂದ ನಾವು ಜೇನು ಸಾಕಾಣಿಕೆ ಯಾವ ರೀತಿ ಉಪಯುಕ್ತ ಅಂತ ಹೇಳಿದ್ರೆ ಅದರಿಂದ ಪರಾಗಸ್ಪರ್ಶ ಆಗಿ ಕಾಜು ಬೆಳೆನ ಅದರಲ್ಲಿ ನಮಗೆ ಡಬಲ್ ನಾವು ಆದಾಯ ಬೆಳೆದುಕೊಂಡು. ಇದು ಎಲ್ಲ ನಮ್ಗೆ ಶ್ರೇಯಸ್ಸು ಯಾರಿಗೆ ಹೋಗ್ತದೆ ಅಂದ್ರೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಜೋಡಾ ಇವ್ರಿಗೆ ನಮ್ಗೆ ತುಂಬಾ ನಮ್ಗೆ ಸಹಕಾರ ಕೊಟ್ಟು ಜೇನು ಪೆಟ್ಟಿಗೆಯನ್ನು ಕೊಟ್ಟು ನಮಗೆ ಒಂದು ಯಾವ ರೀತಿ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಬಹಳ ರೀತಿ ಸಹಾಯ ಮಾಡ್ತಾರೆ. ಈ ರೀತಿ ರೇಷ್ಮೆ ಇಲಾಖೆ ಆಗ್ಬೋದು, ಆಮೇಲೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಲಿಂದ ನಮ್ಗೆ ಸ್ಪ್ರಿಂಕ್ಲರ್ ಪೈಪ್ ಎಲ್ಲ ಕೊಟ್ಟು ಅದು ಬೇಕಾದ ನೀರು ಹರಿಸಬೇಕಂತ ಹೇಳಿದ್ರೆ ಈ ತರ ನಮಗೆಲ್ಲ ಸರ ನಮ್ಗೆ ಫೆಸಿಲಿಟಿ ಮಾಡಿ ಕೊಟ್ಟಿದ್ದಾರೆ. ಇದರಿಂದ ನನಗೆ ಸದ್ಯಕ್ಕೆ ನಾವು ಜೀವನ ನಮ್ದು ಆರಾಮವಾಗಿ ನಡೀತಿದೆ ಅಂತ ಹೇಳ್ಬೋದು ಸರ್. ಈ ಕಾಜು ಇದೊಂದು ರಾಷ್ಟ್ರದ ಕಾರ್ಯಕ್ರಮ, ಕೇಂದ್ರ ಸರ್ಕಾರ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಡಿಯಲ್ಲಿ ಕೊಟ್ಟಂತದ್ದು. ಏನೇನು ಸೌಲಭ್ಯ ಕೊಟ್ಟರು ಅಲ್ಲಿ ನಮಗೆ? ಪ್ರಪ್ರಥಮವಾಗಿ ನಮಗೆ ಕಾಜಿ ಗಿಡಗಳನ್ನು ಸರ್ ಅವರು ಉಚಿತವಾಗಿ ಕೊಟ್ಟರು. ಆಮೇಲೆ ಉಚಿತವಾಗಿ ಕೊಟ್ಟಲೆ ನಂತರ ಪ್ರತಿ ವರ್ಷಕ್ಕೆ ನಮಗೆ ಅವರು 2 ವರ್ಷ ಅಂತ ಹೇಳಿದ್ರೆ ಅದಕ್ಕೆ ಮೇಂಟೆನೆನ್ಸ್ ಮಾಡಲಿಕ್ಕೆ ಗೊಬ್ಬರ ಗಿಬ್ಬರ ಹಾಕ್ಲಿಕ್ಕೆ ಅಂತೇಳಿ ಅವ್ರಿಗೆ ನಮಗೆ 20,000 ರೂಪಾಯಿ ನಮಗೆ ಅವರು ಅಮೌಂಟನ್ನು ಕೊಟ್ಟು ಅದನ್ನು ಮೇಂಟೆನೆನ್ಸ್ ಮೇಲೆ ಬೆಳಗಿಸ್ಲಿಕ್ಕೆ ಕೊಟ್ಟರು. ಅದು ಬೆಳೆದ್ಮೇಲೆ ನಮಗೆ ಅದು ಪೀಕ್ ಬರ್ತಾ ಹೋಯ್ತು. ಬಾಕಿದೆಲ್ಲ ಹಂಗೇನಾದ್ರೆ ಯಾವುದೋ ರೋಗಿಗೆ ಬಂತು ಅಂತ ಹೇಳಿದ್ರೆ ಅದಕ್ಕೆ ಅವರು ಯಾವ ರೀತಿ ಔಷಧ ಕೊಡಬೇಕು ಅನ್ನೋದ್ರೆ ಅದು ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಲಿ ನಮ್ಗೆ ಅವರು ಹೇಳಿ ಕೊಡಿಸ್ತಾರೆ ಸರ್. ಅಂದ್ರೆ ಮತ್ತೆ ಹೊಳ್ಳಿ ಕೊಡಂಗಿಲ್ಲ ಈ ದುಡ್ಡನ್ನು ಅಲ್ಲ? ಇಲ್ಲ ಸರ್, ನಮಗೆ ನಮಗೆ ಸರ್ ಯೂಸ್ ಮಾಡಕ್ಕೆ ನಮ್ಗೆ ಕೊಡ್ತಾರೆ ಸರ್. ಮತ್ತೆ ಅದಕ್ಕೆ 90% ಸಬ್ಸಿಡಿಯಲ್ಲಿ ಅವರು ಡ್ರಿಪ್ ಪೈಪ್ ಕೊಡ್ತಾರೆ ಸರ್, ಅದ ಕಾಜು ಗುಡಿಗೆ ಹಾಕ್ಲಿಕ್ಕೆ. ಅದು ಈ ತರ ಫೆಸಿಲಿಟಿ ಕೊಡೋದ್ರಿಂದ ರೈತರಿಗೆ ಒಂದು ಮಾಡ್ತಾರೆ. ಇಲ್ಲಾದ್ರೆ ಈ ತರ ಕೊಡ್ಲಿಂದ ರೈತರ ಸ್ವಂತ ಖರ್ಚು ಮಾಡಿ ಅಗ್ರಿಕಲ್ಚರ್ ಮಾಡೋದು ಬಹಳ ಕಷ್ಟ ಇದೆ ಸರ್. ಆಗೋದಿಲ್ಲ ಖರ್ಚು ಮಾಡ್ಲಿಕ್ಕೆ, ಯಾಕಂದ್ರೆ ಹಾಕಿದಂತ ಬೆಳೆನ ಸರಿಯಾಗಿ ಬರೋದಿಲ್ಲ ಒಮ್ಮೆ ಈ ತರ ಖರ್ಚು ಮಾಡಿದ್ರು. ಹಿಂಗಾಗಿ ರೈತರು ಏನ್ ಮಾಡ್ತಾರೆ, ಅಗ್ರಿಕಲ್ಚರ್ ಇಂದ ದೂರ ಸರಿತಾರೆ. ಈ ಒಂದು ಇಂತಹ ಫೆಸಿಲಿಟಿ ಕೊಡೋದ್ರಿಂದ ರೈತರು ಏನ್ ಮಾಡ್ತಾರೆ, ಅಗ್ರಿಕಲ್ಚರ್ಗೆ ಬರ್ತಾರೆ ಸರ್. ಮತ್ತೆ ಈಗಿನ ಕಾಲದೊಳಗೆ ಏನಾಗುತ್ತೆ ಅಂದ್ರೆ ಸರ್, ಮಧ್ಯದ್ರೆ ಸ್ವಲ್ಪ ಗ್ಯಾಪ್ ಆಗಿತ್ತದ, ಈಗ ಯುವಕರು ಅಗ್ರಿಕಲ್ಚರ್ಗೆ ಬರತ್ತಾರೆ ಸರ್. ಈಗ ಜಾಬ್ ಅನ್ನು ಬಿಟ್ಟ ಒಳ್ಳೆ ಜಾಬ್ ಅನ್ನು ಬಿಟ್ಟ ಅಗ್ರಿಕಲ್ಚರ್ ಬರತ್ತಾರೆ ಸರ್. ನಾನು ಬಿಕಾಮ್ PGDCA ಮಾಡಿದ್ದೀನಿ, ಆದ್ರೂ ನಾನು ಅಗ್ರಿಕಲ್ಚರ್ ಫೀಲ್ಡ್ ಒಳಗೆ ನನಗೆ ಹೆಚ್ಚು ಆಸಕ್ತಿ ಸರ್. ಆದ್ರೆ ಇದರಲ್ಲಿ ನನಗೆ ಹೆಚ್ಚಾಗಿ ಇನ್ಕಮ್ ಬಂದಿದೆ ಅಂದ್ರೆ ರೇಷ್ಮೆ ಬೆಳೆಯಲ್ಲಿ ಸರ್. ಕೊರೋನಾ ಟೈಮಲ್ಲಿ ನೌಕರಿ ಕಳ್ಕೊಂಡವರು ಕೂಡ ಈಗ ಕೃಷಿಗೆ ಬರ್ತಾ ಇದ್ದಾರೆ. ಈ ತರ ನಮ್ದು ಹೊಲದಲ್ಲಿ ರಾಮನಗರದಲ್ಲಿ ಸಾಕಷ್ಟು ಜಮೀನು ಖಾಲಿ ಇದ್ದು ಕೊರೋನಾದಲ್ಲಿ ಎಲ್ಲಾ ಫ್ಯಾಕ್ಟರಿಲಿ ಜನಗಳನ್ನು ಅವರು ಕಡಿಮೆ ಮಾಡಿದ್ರು, 50% ಮಾಡಿದ್ರು, ಕೆಲವೊಂದಕ್ಕೆ ಬ್ರೇಕ್ ಕೊಟ್ಟರು ಈ ತರ ಮಾಡಿದಾಗ. ಅವಾಗ ಏನ್ ಮಾಡಿದ್ರು, ಪ್ರತಿಯೊಬ್ಬರು ಇಲ್ಲಿ ಆಲ್ಮೋಸ್ಟ್ ಆಲ್ ಜನ ರೈತರು ಬಂದು ಅಗ್ರಿಕಲ್ಚರ್ ಫೀಲ್ಡ್ಗೆ ಇಳಿದ್ಬಿಟ್ರು ಸರ್ ಇಲ್ಲಿ. ಹಂಗಾಗಿ ಕೊರೋನಾ ಒಂದ್ ರೀತಿಯಿಂದ ರೈತರಿಗೆ ಉಪಯುಕ್ತನ ಅಂತೇನೆ ಹೇಳ್ಬೋದು. ಬೇರೆ ವಲಸೆ ಹೋದಂತ ಉದ್ಯೋಗಿಗಳಿಗೆ ನಮ್ಮ ಮರಳಿ ತವರು ಮನೆಗೆ ಬರುವಂತ ಒಂದ ಮಾಡಿಕೊಟ್ಟಂಗೆ ಅಂತ ಹೇಳ್ಬೋದು ಸರ್. ಅಷ್ಟೇ, ಅದರಿಂದಾಗಿ ಕೃಷಿ ಉತ್ಪನ್ನ ಸ್ವಲ್ಪ ಹೆಚ್ಚಾಗ್ತಾ ಇದೆ. ಹೌದು ಸರ್, ಇದರಿಂದ ಬೆಳೆ ಹೆಚ್ಚಾದ ಕೂಡಲೇ ಕೃಷಿ ಉತ್ಪನ್ನ ಆಟೋಮೆಟಿಕ್ ಆಗಿ ಹೆಚ್ಚಾಯ್ತು ಸರ್. ಈ ಕಾಜು ಬೆಳೆಯುವಂತ ಸಂದರ್ಭದೊಳಗೆ ಏನ್ ಕಾಜು ವಹಿಸಬೇಕು, ಯಾಕಂದ್ರೆ ಬಹಳ ಪಳ್ಳೆ ಇರ್ತದ ಗಿಡ, ಮತ್ತೆ ಅದನ್ನ ಟ್ರಿಮ್ಮಿಂಗ್ ಮಾಡಬೇಕು, ಟ್ರೈನಿಂಗ್ ಮಾಡಬೇಕು, ಕಟ್ ಮಾಡಬೇಕು, ಬೇಡದ ಟೊಂಗೆನ್ ತೆಗೆದು ಹಾಕಬೇಕು, ಏನಾದರೂ ಇರುತ್ತೆ. ಕಾಜು ಬೆಳೆ ಯಾವ ತರ ಬೆಳೆ ಅಂತ ಸರ್, ಇದ ಯಾವ ಜಮೀನಿನಲ್ಲಿ ನೀರಿನ ಫೆಸಿಲಿಟಿ ಕಡಿಮೆ ಇರ್ತದೆ ನೋಡ್ರಿ ಸರ್, ಆ ಜಮೀನಲ್ಲಿ ಕಾಜು ಬೆಳೆಯನ್ನು ಬೆಳಿಲಿಕ್ಕೆ ಸೂಕ್ತ ಸರ್. ಅಂದ್ರೆ ನೀರೇ ಇಲ್ಲ ಅಲ್ಲಿ, ಇವನು ಮಳೆಗಾಲದಲ್ಲಿ ಹಚ್ಚಿಬಿಟ್ರೆ ಸಾಕು ಸರ್, ಅದ ಆಟೋಮೆಟಿಕ್ ಆಗಿ ಬೆಳೆಯುತ್ತದೆ ಸರ್. ಒಂದು ಆಕ್ಚುಲಿ ಅಂದ್ರೆ 3 ವರ್ಷ ಅದಕ್ಕೆ ನಾವು ನೀರಿನ ಫೆಸಿಲಿಟಿ ಕೊಡ್ಬೇಕು ಸರ್, 3 ವರ್ಷ. ಮತ್ತೆ ಸ್ಟಾರ್ಟಿಂಗ್ 3 ವರ್ಷ ನಾವು ಅದನ್ನ ಕಟಿಂಗ್ ಮಾಡ್ಬೇಕು ಸರ್, ಸೈಡ್ ಸೈಡ್ ಹೂವು ಬರ್ತಾವ ನೋಡ್ರಿ ಸರ್, ಅವ್ನ ಕಟಿಂಗ್ ಮಾಡ್ಬೇಕು. 3 ವರ್ಷ ಆದ್ಮೇಲೆ ಇನ್ನು ಕಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಅವು ತನ್ನಷ್ಟಕ್ಕೆ ತಾನೇ ಬೆಳಿತಾವೆ ಸರ್. ಮತ್ತೆ ವರ್ಷಕ್ಕೊಂದ್ಸಲ ನಾವು ಅದನ್ನ ಸೈಡ್ ಲೆಸ್ ಹಿಂಗ್ ಮಲ್ಚಿಂಗ್ ಮಾಡಿ ಸ್ವಲ್ಪ ಗೊಬ್ಬರ ಹಾಕಿ ಇಡ್ಬೇಕು. ಹಾಕಿದ್ರೆ ಹಾಕ್ಬೋದು, ಇಲ್ಲ ಅಂತಿಲ್ಲ ಸರ್, ಹಾಕಿದ್ರೆ ಸ್ವಲ್ಪ ಇಳುವರಿ ಚಲೋ ಇರ್ತೈತಿ. ಆದ್ರೆ ಮುಖ್ಯವಾಗಿ ಅಂತ ಹೇಳಿದ್ರೆ ಯಾರು ಈ ಬೆಳೆನ ಬೆಳೀತಾರ ಅಥವಾ ಯಾವುದೇ ಬೆಳೆ ಬೆಳೀಲಿ, ಜೇನು ಪೆಟ್ಟಿಗೆ ಇಡಬೇಕು ಸರ್. ಇಟ್ಟಾಗ ನಮ್ಗೆ ಅದರ ಕ್ರಾಪ್ ಪರಾಗಸ್ಪರ್ಶ ಹೆಚ್ಚಾಗಿ ನಮ್ಗೆ ಅದು ಡಬಲ್ ಕ್ರಾಪ್ ಬರ್ತೀವಿ ಸರ್. ಎಷ್ಟು ಸಸಿಗಳು ಕುಂತವು, ಎಷ್ಟು ಗಿಡ ಇದಾವು? ಈಗ ಸದ್ಯಕ್ಕೆ ನಮ್ಮ ಹೊಲದಲ್ಲಿ ಸರ್ 800 ಗಿಡ ಅದಾವ ಸರ್, 3 ಎಕರೆಯಲ್ಲಿ. ಇಳುವರಿ ಎಲ್ಲ ಹೇಗೆ, ಒಂದು ಗಿಡಕ್ಕೆ ಇಷ್ಟು ಅಥವಾ ಒಂದು ಎಕರೆಗೆ ಇಷ್ಟು? ಒಂದು ಗಿಡಕ್ಕಂತ ಹಂಗಲ್ಲ ಸರ್, ಒಮ್ಮೊಮ್ಮೆ ಏನಾಗ್ತದೆ ಸರ್, ಬಹಳ ಮಂಜು ಬಿತ್ತಂದ್ರೆ ಕೆಲವೊಮ್ಮೆ ಹೂವುಗಳು ಸುಟ್ಟು ಹೋಗ್ತಾವೆ ಸರ್. ಅದಕ್ಕೆ ನಾವೇನು ಮಾಡಿದ್ವಿ, ಹೋದ ವರ್ಷ ಏನು ಮಾಡಿದ್ವಿ ಅಂತ ಹೇಳಿದ್ರೆ, ನಾವು ಗೋಮೂತ್ರನ ಸಿಂಪಡಿಸಿದ್ವು, ಮತ್ತು ಪ್ಲಸ್ ಜೇನು ಪಟ್ಟಿಗೆ ಇಡೋದ್ರಿಂದ ನಮಗೆ ಇಳುವರಿ ಹೆಚ್ಚು ಬಂತು ಸರ್. ಈಗ 700 ಗಿಡದಿಂದ ಇಲ್ಲಂತ ಹೇಳಿದ್ರೆ ಒಂದು ನಮ್ಗೆ ಒಂದು 7-8 ಕ್ವಿಂಟಲ್ ಬಂದಿದೆ ಸರ್. ನಮ್ಗೆ ಎಲ್ಲಿ ಮಾರಾಟ ಮಾಡಿದ್ರಿ ಸರ್? ಇಲ್ಲಿ ಮಾರಾಟ ಅಂತ ಹೇಳಿದ್ರೆ ಇಲ್ಲಿ ಮನೆ ಮನೆಗೆ ಬರ್ತಾರೆ ಸರ್, ಅವರು ಮನೆ ಮನೆಗೆ ಬರ್ತಾರೆ, ಅವ್ರು ತೊಗೊಂಡು ಹೋಗ್ತಾರೆ. ಕಿಲೋ ಮೇಲೆ ತಗೋತಾರೆ ಸರ್, 1 ಕಿಲೋಗೆ 100 ರೂಪಾಯಿ, 110 ರೂಪಾಯಿ ಈ ಥರ ತೊಗೊಳ್ತಾರೆ ಸರ್. ಒಂದು 2 ವರ್ಷದಿಂದ ಗಿಡ ಅದರ ರೇಟ್ ಭಾಳ ಕಡಿಮೆ ಆಗಿತ್ತು, ಈಗ ಹೋದ ವರ್ಷದಿಂದ ಒಂದು 110 ರೂಪಾಯಿ ಆಗೈತೆ ಸರ್. ಅದರ ಹಿಂದಿನ ವರ್ಷ ಸ್ವಲ್ಪ 2-3 ವರ್ಷದಿಂದ ಹಿಂದೆ, ಕೊರೋನಾಗಿಂತ ಹಿಂದೆ ಒಂದು 160 ಮಟ ನಾವು ಕೊಟ್ಟಿದ್ದೇವೆ ಸರ್ ಕಿಲೋಗೆ. ಈಗ ಕೊರೋನಾ ಬಂದ್ರಿಂದ ಅವಾಗ ಸ್ವಲ್ಪ ರೇಟ್ ಸ್ವಲ್ಪ ಡೌನ್ ಆಗ್ಬಿಡುತ್ತೆ ಸರ್, ಅದು ಅವಾಗ ಒಂದು ಸ್ವಲ್ಪ 100 ರೂಪಾಯಿ 30 ರೂಪಾಯಿನೂ ಬಂದಿತ್ತು ಸರ್ ಅದೀಗ, ಈ ಥರ ಆಗಿತ್ತು. ಆದರೆ ಈಗ ಸ್ವಲ್ಪ ಅಡಿಯಿಲ್ಲ, ಒಂದು 100-110 ರೂಪಾಯಿ ಮಟ ಹೋಗ್ತದೆ ಸರ್. ಆದರೆ ನಮ್ದೇನು ಉದ್ದೇಶ ಅಂತ ಹೇಳಿದ್ರೆ, ನಮ್ಮ ಅದು ನಾವು ಬೀಜ ರಾ ಮೆಟೀರಿಯಲ್ ಮಾರೋಕ್ಕಿಂತ ಅದನ್ನು ಪ್ರೊಸೆಸಿಂಗ್ ಮಾಡಿ ಮಾರಿದ್ರೆ ಬಹಳ ಉತ್ತಮ. ಅದಕ್ಕೆ ಹಾಗಾಗಿ ನಮ್ದು FEO ಆ ಕಂಪನಿ, ಅದರಿಂದ ನಾವು ನಮ್ಮ ಕಂಪನಿ ಉದ್ದೇಶ ಅಂದ್ರೆ ನಾವು ಎಲ್ಲ ನಾವು ತಗೊಂಡು ಅದನ್ನು ಪ್ರೊಸೆಸಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿದ್ರೆ ಸರ್, ಮಾರ್ಕೆಟ್ ಒಳಗೆ ಇಲ್ಲಾಂದ್ರೆ 700-800 ರೂಪಾಯಿ ಕಿಲೋ ಇದೆ ಸರ್. ಆ ಥರ ಮಾಡಿದ್ರೆ ಉತ್ತಮ ಅಂತೇಳಿ. ಈಗ ನಾವು ಹೆಂಗೆ ಮಾಡಿದ್ವಿ ಸರ್, ನಾವು ಅದನ್ನು ಟ್ರಯಲ್ ಪೇಸ್ ಅಂತ ಹೇಳಿ ಮನೆಯಲ್ಲಿ ಅಂದರೆ ನಮ್ಮ ಹೊಲದಲ್ಲಿನ ಒಂದು ಬಿಂದಿಗೆ ಒಳಗೆ ಅದನ್ನು ಕಾಜು ಹಾಕಿ ಕುದಿಸಿದ್ವಿ ನಾವು, ಕುದಿಸಿ ಸ್ವಲ್ಪ ಪ್ರಮಾಣದಲ್ಲಿ, ಆಮೇಲೆ ಹಿಂಗೆ ಪ್ರೆಸ್ ಮಾಡಿದ್ರೆ ಬಾಯಿ ಓಪನ್ ಆಗಬೇಕು. ಅಷ್ಟು ಪ್ರಮಾಣದಲ್ಲಿ ಅದನ್ನು ಕುದಿಸಿ ಅದನ್ನು ನಾವು ಅದನ್ನು ಕಟಿಂಗ್ ಮಾಡಿ ಹೊರಗಡೆ 2 ಸಿಪ್ಪೆ ತೆಗೆದ ಅದನ್ನು ನಾವು ಮೈಕ್ರೋ ಓವನ್ದಲ್ಲಿ ಇಟ್ಟ ಇಂದಿಷ್ಟು ಪ್ರಮಾಣದ ಡಿಗ್ರಿಯಲ್ಲಿ ಅದನ್ನು ಗರಂ ಮಾಡಿದಾಗ ಅದು ತಿನ್ನಲಿಕ್ಕೆ ಯೋಗ್ಯವಾದ ಸರ್. ಅದೇ ಥರ ನಾವು ಸ್ವಲ್ಪ ಸ್ವಲ್ಪ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ಕೊಳ್ತೀವಿ ಸರ್. ಅದೇ ಥರ ನಾವು ಪ್ರೊಸೆಸಿಂಗ್ ದೊಡ್ಡ ಮಾಡಬೇಕಂತ ಹೇಳಿದ್ರೆ ಅದು ನಮ್ದು ಯೋಚನೆ ಇದೆ ಸರ್. ನೆಕ್ಸ್ಟ್ಗೆ ಬರೋದು ಈ ವರ್ಷ ಮಾಡೋದೈತ್ರಿ ಸರ್, ಸಣ್ಣದೊಂದು ಪ್ಲಾಂಟ್ ಮಾಡೋದಿದೆ ಸರ್, ಕಟಿಂಗ್ ಮಷೀನ್ ಎಲ್ಲ 1.5 ಲಕ್ಷ ರೂಪಾಯಿ ಖರ್ಚಾಗ್ತೈತೆ ಸರ್. ಅದು ಮಾಡಿದ್ರೆ ನಾವು ಹೆಚ್ಚಿಗೆ ಇನ್ಕಮ್ ತೆಗಿಬೋದು ಸರ್, ಯಾಕಂದ್ರೆ ನಾವು ರಾ ಮೆಟೀರಿಯಲ್ ಕೊಡೋಕ್ಕಿಂತ ಫಿನಿಶಡ್ ಪ್ರಾಡಕ್ಟ್ ಕೊಟ್ಟರೆ ಅದಕ್ಕೆ ರೇಟ್ ಹೆಚ್ಚಿ ಅಂತೇಳಿ ನಮ್ಮ ಉದ್ದೇಶ ಸರ್. ಯಾಕಂದ್ರೆ ಮೌಲ್ಯವರ್ಧನ ನಾವೇ ಗೊಳಿಸ್ದಂಗೆ ಆಗುತ್ತೆ. ಹೌದು ಸರ್, ಅವ್ರಿಗೆ ಹೋಗೋ ಲಾಭ ನಮಗೆ ಬರುತ್ತೆ. ಮತ್ತೆ ಕಾಜು ಇದಕ್ಕೆ ನಾವು ಹೆಚ್ಚಾಗಿ ಕೆಮಿಕಲ್ ಯೂಸ್ ಮಾಡೋದಿಲ್ಲ, ಯಾವುದೂ ಸ್ಪ್ರೇ ಇರೋದಿಲ್ಲ, ಹಂಗಾಗಿ ಇದು ಆರ್ಗಾನಿಕ್ ಒಳಗೆ ಬಂದ್ಬಿಡ್ತದೆ ಸರ್. ಹಂಗಾಗಿ ತಿನ್ಲಿಕ್ಕೂ ಚಲೋ, ಮತ್ತೆ ನಮ್ಮ ಕಾಜು ನಮ್ಗೆ ತಿನ್ಲಿಕ್ಕೆ ಭಾಳ ಚಲೋ ಅನಿಸ್ತದೆ ಸರ್. ಈಗ ನಾವೇ ಪ್ರೊಸೆಸಿಂಗ್ ಮಾಡಿದಾಗ ಅದು ನೋಡ್ಲಿಕ್ಕೂ ಕೂಡ ಅದರ ಚಂದ ಕಾಣಬೇಕು ಅಂದ್ರೆ ಅದು ಮಾರ್ಕೆಟಲ್ಲಿ ಬೆಲೆ ಇರುತ್ತೆ. ಬೆಳ್ಳಗಿರ್ಬೇಕು, ದಷ್ಟಪುಷ್ಟವಾಗಿರ್ಬೇಕು, ಪೌಷ್ಟಿಕವಾಗಿರ್ಬೇಕು, ಇವೆಲ್ಲವನ್ನು ಗುಣ ಅಲ್ಲಿ ತರ್ಬೋದಾ? ಹೌದು ಸರ್, ತರ್ಬೋದು ಸರ್. ಅದಕ್ಕಂಥೇಳಿ ಏನಿಲ್ಲ ಸರ್, ಅದಕ್ಕೆ ಸ್ವಲ್ಪ ಟೆಕ್ನಿಕಲ್ ಯೂಸ್ ಮಾಡಬೇಕು ನಾವು. ಅದು ಅಂದ್ರೆ ಸ್ಟೀಮ್ ಕೊಟ್ಟ ಸ್ಟೀಮ್ ಆ್ಯಕ್ಚುಲಿ ನಾವು ನೀರಲ್ಲಿ ಕುದಿಸ್ತೀವಿ, ಅದು ಕರೆಕ್ಟ್ ಮಾಡಬೇಕಂದ್ರೆ ನಾವು ಸ್ಟೀಮ್ದಲ್ಲಿ ಅದನ್ನು ಗರಂ ಮಾಡಿ ಅದನ್ನು ನಾವು ಮಷೀನಲ್ಲಿ ಆಟೋಮೆಟಿಕ್ ಮಷೀನ್ ಅಥವಾ ಮ್ಯಾನ್ಯುವಲ್ ಮಷೀನ್ಲಿಂದ ಅದನ್ನು ಕಟಿಂಗ್ ಮಾಡಿದಾಗ ಕಟಿಂಗ್ ಮಾಡಿ ನೆಕ್ಸ್ಟ್ ಏನು ಪ್ರೊಸೆಸ್ ಅಂತ ಹೇಳಿದ್ರೆ ನಾವು ಅದನ್ನು ಬಟ್ಟೆ ಹಾಕೋದು ಅಂತ ಹೇಳ್ತೀವಿ ಸರ್. ಅದಕ್ಕೆ ಓವನ್ ಒಳಗೆ ತೆಗೆದು ಬಟ್ಟೆ ಹಾಕ್ಬೋದು, ಅದು ಅಲ್ಲೇ ಮೀನು ಇರ್ತೀವಿ ಸರ್. ಅದು ಸ್ವಲ್ಪ ಕರೆಕ್ಟ್ ಪ್ರಮಾಣದಲ್ಲಿ ಮಾಡಿ ಅದ್ರ ಮೇಲಿನ ಸಿಪ್ಪಿ ಸುಲಿಯಬೇಕಾದ್ರೆ ಒಂದು ಸಣ್ಣ ಜಳಿಗೆ ಹಾಕಿ ತಿರ್ಸ್ಬಿಟ್ಟು ಸಪ್ಪೆ ಎಲ್ಲ ಬೇರೆ ಇರ್ತೈತೆ ಸರ್, ಇಡೇ ಇಡೇದೆಲ್ಲ ಅದೇ ಥರ ಬಂದ್ಬಿಡ್ತಾವೆ ಸರ್. ಹಾಗಾಗಿ ಕಾಣಲಿಕ್ಕೂ ಕ್ಲೀನ್ ಕಾಣ್ತೀವಿ ಸರ್, ತಿನ್ಲಿಕ್ಕೂ ಚಲೋ ಅನಿಸ್ತದೆ ಸರ್. ಸ್ವಲ್ಪ ನಾವು ಏನಾರ ಈಗ ನಾವು ಓನರ್ಸ್ ಒಂದು ಸಣ್ಣ ಪ್ರಮಾಣದಲ್ಲಿ ನಾವು ಮನೆಯಲ್ಲೇ ಹಿಂಗೆ ಮಾಡಿದ್ರೆ ಅಲ್ಲಿ ಸ್ವಲ್ಪ ಸ್ವಲ್ಪ ಏನಿಸ್ತದೆ ಬ್ಲ್ಯಾಕ್ ಬರ್ತಾವೆ ಸರ್. ಅಂದ್ರೆ ಈಗ ನಾವು ಹಂಗೆ ರಫ್ ಆ್ಯಂಡ್ ಟಪ್ ಮಾಡಿದಾಗ ಖರೆ ಅದು ತಿನ್ಲಿಕ್ಕೆ ಅದಕ್ಕಿಂತನೂ ಭಾಳ ಟೇಸ್ಟ್ ಇದ್ದಂತೆ ಸರ್. ಆ ಥರ ಸರ್, ಈಗ ನಾವು ನಮ್ದು ಹೊಟ್ಟೆಗಜ್ಜಿ ಡಿಪಾರ್ಟ್ಮೆಂಟ್ದವರು ಇಲ್ಲಿ ಬಂದು ಒಮ್ಮೆ ಹೋಯ್ತಾರೆ ಸರ್. ಮತ್ತು ಅಷ್ಟೇ ಅಲ್ಲದೆ ನಾವೇನು ಮಾಡ್ತೇವೆ, ಕಾಜು ಅಷ್ಟೇ ಸರ್, ಕಾಜು ಹಣ್ಣುಗಳಿಂದ ನಮ್ಗೆ ಎಲ್ಲಿಂದ ಕೃಷಿ ಇಲಾಖೆಯಿಂದ ನಮ್ಗೆ ಟ್ರೈನಿಂಗ್ ಕಳಿಸಿದ್ರು ಸರ್ ಇಲ್ಲಿ ಮಹಾರಾಷ್ಟ್ರಿಗೆ. ಅಲ್ಲಿ ನಮ್ಗೆ ಕಾಜು ಜ್ಯೂಸ್ ಬೆಂಗಳೂರಲ್ಲಿ ಕಲಿಸಿದ್ರು, ಕಾಜು ಜ್ಯೂಸ್ ಯಾವ ರೀತಿ ತೆಗಿಬೇಕು ಅನ್ನೋದು ಟ್ರೈನಿಂಗ್ ಕೊಟ್ಟರು ಸರ್ ನಮ್ಗೆ. ಅದನ್ನು ನಾವು ತೆಗಿತೀವಿ ಸರ್, ನಾವು ಅದನ್ನು ನಾವು ಮಾರಾಟ ಮಾಡೋದಿಲ್ಲ, ನಾವು ನಮ್ಮ ಗ್ರೂಪ್ದವ್ರಿಗೆ ನಮ್ಮ ಟೀಮ್ದವ್ರಿಗೆ ನಾವು ಅದನ್ನು ಕುಡಿತೀವಿ. ಹಾಗಾದ್ರೆ ನಾವು ಅಂದ್ರೆ ಅದು ಹೆಲ್ತ್ಗೂ ಚಲೋ ಸರ್, ಮತ್ತು ಅದರಿಂದ ನಾವು ನೆಕ್ಸ್ಟ್ ಮಾರ್ಕೆಟಿಂಗ್ ಮಾಡಬೇಕಂತೇಳಿ ಯೋಚನೆ ಮಾಡಿವಿ ಸರ್. ಮತ್ತೆ ರೇಷ್ಮೆ ಇಲಾಖೆಯವರು ನಮ್ಗೆ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ಬಂತಂದ್ರೂ ಕೂಡ ಅವರೇ ಬರ್ತಾರೆ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಏನೇನು ಪ್ರಾಬ್ಲಮ್ ಬಂದಿತ್ತು, ಏನು ಸಾಲ್ವ್? ನಾನು ಪ್ರಪ್ರಥಮವಾಗಿ ರೇಷ್ಮೆ ಮಾಡಬೇಕಾದ್ರೆ ಸರ್ ಮೊಟ್ಟ ಮೊದಲು ರೇಷ್ಮೆ ಬೆಳೆ ಬೆಳೆದೆ. ಅದ್ರ ನಂಗೆ ಅಗ್ರಿಕಲ್ಚರ್ ನಾಲೆಜ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾ ಏನು ಮಾಡಿದೆ ಅಂದ್ರೆ ರೇಷ್ಮೆ ತಪ್ಪಲಕ್ಕೆ ಒಂದು ಸ್ವಲ್ಪ ಆ ರೋಗ ಅವಾಗ ಹೋಗಿಸ್ಬೇಕಂತ ಹೇಳಿ ಭತ್ತಕ್ಕೆ ಹೊಡೆಯುವ ಅಂತ ಹೇಳಿ ಕೆಮಿಕ ಔಷಧ ತಗೊಂಡ್ ಬಂದ, ನಾನು ಅದಕ್ಕೆ ಹೊಡೆದಿದ್ದೆ. ಅದು ನನಗೂ ಅಷ್ಟು ಐಡಿಯಾ ಇಲ್ಲ, ಯಾಕಂದ್ರೆ ಆ ಟೈಮ್ದಲ್ಲಿ ಇಲ್ಲಿ ರೇಷ್ಮೆ ಇಲಾಖೆ ಹೋದ್ರು ಯಾರಿಲ್ಲಾಗಿದ್ರಲ್ಲಿ, ಅದು ನಮ್ಮ ಬಂಡ್ ಸರ್ ಅಂತಿದ್ದು ಹಚ್ಚಿ ಹೋದ್ರೆ ಅವ್ರು ಬೇರೆ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಟ್ರಾನ್ಸ್ಫರ್ ಹೋಗ್ಬಿಟ್ರೆ ನನಗೆ ಸಮಸ್ಯೆ ಆಗ್ಬಿಡ್ತಿರಿ. ಆಮೇಲೆ ನಾನು ರೇಷ್ಮೆ ಹುಳ ಇಟ್ಟೆ, ಅವು ತಿಂದು ಎಲ್ಲಿ ಅವೆಲ್ಲ ಸಾಯ್ಲೇಕತ್ತು ಸರ್, ಎಲ್ಲ ಹುಳ ಎರಡು ಸಲ ತಂದೆ ಎರಡು ಸಲ ಸಾಯಕತ್ತಿರು. ಆಮೇಲೆ ಲಾಸ್ಟಿಗೆ ನಾ ಏನು ಮಾಡಿದೆ, ಹೆಲ್ಪಿಂಗ್ ಸೆಂಟರ್ ಬೆಂಗಳೂರು ಹೆಲ್ಪ್ ಸೆಂಟರ್ ಅದಕ್ಕೆ ಫೋನ್ ಮಾಡಿದೆ. ಆಮೇಲೆ ಯಾರಿಗೆ ಫೋನ್ ಮಾಡಿ ಕೂಡಲೇ ಅವರು ಮಾಡಿದ ದಿನ ಜೀಪ್ ತಗೊಂಡು ನಮ್ಮ ಮನೆಗೆ ಮಠ ಬಂದರು ಸರ್, ಅವರು ಒಳ್ಳೆದ ಮಠ ಬಂದರು, ನಾ ಟೀಮ ಬಂದು ಸರ್ ಏನು ಪ್ರಾಬ್ಲಮ್ ಆಗಿದೆ ಅಂತ ಕೇಳಿದ್ರೆ, ಮತ್ತೆ ಅದಕ್ಕೆ ಹಿಂಗಾಯ್ತು ಅಂತ ರಿಸರ್ಚ್ ಅವರು ಮಾಡಿದ್ರಲ್ಲ, ಅವಾಗ ನೀವು ಏನೇನು ಮಾಡಿ ಎಲ್ಲ ಕೇಳಿದ ಕೂಡಲೇ ಇಲ್ಲ ಇದು ಪ್ರಾಬ್ಲಮ್ ಆಗಿದೆ, ಗಿಡ ಎಲ್ಲ ಕಟ್ ಮಾಡೋಗಿ ಇದ್ದಿದ್ದಲ್ಲ ಅಂತ ಹೇಳಿದ್ರು. ಅವರು ಕಟ್ ಮಾಡೋಗಿದೆ, ಮತ್ತೆ ನೆಕ್ಸ್ಟ್ ಇದು ಕ್ರಾಪ್ ಇಟ್ಟೆ ಸರ್, ಎರಡು ಕ್ರಾಪ್ ಇಲ್ಲ ಅದು ಸ್ಟಾರ್ಟಿಂಗ್. ಈಗ ಅವಾಗ ನಾನು ನಮ್ಮನೆಯೊಳಗೆ ಏನಂದ್ರೆ ಇಲ್ಲೇನ ರೇಷ್ಮೆ ಬರೋದಿಲ್ಲ ಈ ಕ್ಲೈಮೇಟ್ ಒಳಗೆ, ಯಾರೂ ಮಾಡೇ ಇಲ್ಲ, ಹಿಂದೊಮ್ಮೆ ಹಿಂದೆ 10 ವರ್ಷದಿಂದ ಮಾಡಿದ್ರೆ ಎಲ್ಲ ಫೇಲ್ ಆಗಿಬಿಟ್ಟಾರ, ಮತ್ತೆ ನೀ ಹೆಂಗೆ ಮಾಡ್ತೀನಿ, ನಮ್ಮ ಮನೆಯಾಗೆ ನಂಗೆ ಕ್ವಶನ್ ಮಾಡಿದ್ರು, ಆದ್ರೆ ನಾನು ಬಿಡಲಿಲ್ಲ, ಮಾಡೋದಂದ್ರೆ ಮಾಡೋದು ಅಂತ ಹಂಗೆ ಚಾಲೆಂಜ್ ಆಗಿ ತೊಗೊಂಡಾದ್ಮೇಲೆ ಥರ್ಡ್ ಕ್ರಾಪ್ ಏನು ಮಾಡಿದ್ರೆ 100% ಬಂದ್ಬಿಡ್ತು ಸರ್ ಕ್ರಾಪ್ ಅದು. ಅವಾಗ ಭಾಳ ಖುಷಿ ಅನಿಸ್ತು ಸರ್ ನನಗೆ. ಅದನ್ನು ನಾವು ರಾಯಪುರ ಕೊಟ್ಟು ಅವಾಗ ಚಲೋ ರೇಟ್ ಸಿಗ್ ಸರ್, 100-350 ರೂಪಾಯಿ ರೇಟ್ ಕೊಟ್ಟರು ನಮ್ಗೆ ಅವಾಗ. ಹಿಂಗಾಗಿ ನಮ್ದು ಅವಾಗಿಂದ ಏನು ಫೇಲ್ ಇಲ್ಲ ಸರ್, ಚಲೋ ಬಂತು. ಅದಾದ್ಮೇಲೆ ನಾವು P1 ಅಂತ ಹೇಳಿ ಅದನ್ನು ಮಾಡಿದ್ವು, ಅದು ಬೆಂಗಳೂರಿಗೆ ಕೊಟ್ಟು ಅದು ಚೆನ್ನಾಗಿ ಬಂತು ಸರ್, ಅದು ನಮ್ಗೆ ಲೈಸೆನ್ಸ್ ಕೊಟ್ಟರು ಸರ್. ಹಿಂಗಾಗಿ ನಮ್ಗೆ ಅದೇನು ಈಗ ಒಳ್ಳೆ ಆದಾಯ ಸರ್. ಈಗ ಒಂದ್ಸಲ ಹಚ್ಚಿದ್ರೆ ಒಂದು 15-20 ವರ್ಷ ಬರ್ತದೆ ಸರ್ ಗಿಡ, ಏನೂ ತೊಂದರೆ ಇಲ್ಲ. ಗಿಡ ಕಟ್ ಮಾಡಿ ಹೋಗಿದ್ಬಿಟ್ರಿ ಪೂರ್ತಿ ಅಂತ ಹೇಳಿ ಯಾಕೆ ಸರ್? ಯಾಕಂದ್ರೆ ನಾನು ಹೊಡೆದಿದ್ದ ಕೆಮಿಕಲ್ ಅದರಲ್ಲಿ ಬಹಳಷ್ಟು ಪ್ರಮಾಣ ಓವರ್ ಆಗಿ ಹೊಡೆದಿದ್ದೆ ನಾನು, ಹಂಗಾಗಿ ಅದರೊಳಗೆ ಅದು ಔಷಧ ಪ್ರಮಾಣ ಹೋಗ್ಲಿಲ್ಲ ಅದು, ಹಂಗಾಗಿ ಆ ಗಿಡ ಕಟ್ ಮಾಡಿ ಹೋಗಿರಿ ಅಂತಂದ್ರೆ ಮತ್ತೆ ಚಿಗುರ್ತದ ಬಿಟ್ರೆ ಅದು ಕಟ್ ಮಾಡಿ ಅಂದ ಕೂಡಲೇ ಅದು ಮತ್ತೆ ಹೊಸ ಎಲ್ಲ ಹೊಸ ಬಂತ್ರಿ ಪ್ಲಾಂಟೇಶನ್ ಎಲ್ಲ ಹೊಸ ಚಿಗುರು ಬಂತು. ಅವಾಗ ಅದು ನಮ್ದು 100% ಬಂತು ಸರ್. ಅವಾಗಿಂದ ನಾ ಆ ಗಿಡಕ್ಕೆ ಯಾವುದು ಸ್ಪ್ರೇನ ಮಾಡಿಲ್ಲ ಸರ್. ಆಮೇಲೆ ನಾವೇನ್ ಮಾಡೋದು, ಅದಕ್ಕೆಲ್ಲ ಸ್ಪ್ರಿಂಕ್ಲರ್ ಹಚ್ಚಿದ್ದೆ ಸರ್. ಅದಕ್ಕೆ ಆಮ್ಯಾಗಿಂದ ಸ್ಪ್ರಿಂಕ್ಲರ್ ಹಚ್ಚೋದ್ರಿಂದ ಉಪಯೋಗ ಏನಂತ ಹೇಳಿದ್ರೆ ಅಲ್ಲಿ ಯಾವುದೋ ಅಂತ ಪಾತ್ರಿಗಿತ್ತಿಗಳು ಬಂದು ಏನೋ ತತ್ತಿ ಹಾಕಿದ್ವು ಅಂತ ಹೇಳಿದ್ರೆ ಅದೆಲ್ಲ ತೊಳೆದು ಹೋಗ್ಬಿಡ್ತೀವಿ ಸರ್. ಹಂಗಾಗಿ ಅಲ್ಲಿ ಯಾವ ಮತ್ತೆ ನೆಕ್ಸ್ಟ್ ನಂಗೆ ರೋಗನ ಬರಲಿಲ್ಲ. ಈ ಒಂದು ಸ್ಪ್ರಿಂಕ್ಲರ್ದಿಂದ ಇದೊಂದು ಉಪಯೋಗ ಸರ್. ರೇಷ್ಮೆ ಇಲಾಖೆಯಿಂದ ಕೂಡ ಸಾಕಷ್ಟು ಸೌಲಭ್ಯಗಳು ಇದೆ. ರೇಷ್ಮೆ ಮನೆ ಕಟ್ಟಲಿಕ್ಕೆ ಸಸಿ ಮತ್ತೆ ನಿರ್ವಹಣಾ ಖರ್ಚು ಏನೇನು ಕೊಟ್ಟಿದ್ದಾರೆ ನನಗೆ? ಪ್ರಥಮವಾಗಿ ನಂಗೆ ರೇಷ್ಮೆ ಸಸಿ ಅವ್ರು ಉಚಿತವಾಗಿ ಕೊಟ್ಟರು ಸರ್ ನನಗೆ ಹಳೆಯದಿಂದ. ಆಮೇಲೆ ಪ್ಲಾಂಟೇಶನ್ ಮಾಡ್ಲಿಕ್ಕೆ ನನಗೆ ಎಕರೆಗೆ ಅವಾಗ ಒಂದು 7-8 ವರ್ಷದಿಂದ 10,000 ರೂಪಾಯಿ ಕೊಟ್ಟಿದ್ದು ಸರ್ ಎಕರೆಗೆ. ಈಗ ಹೆಚ್ಚಿದೆ ಸರ್, ಈಗ ಒಂದು 30-35 ಸಾವಿರ ರೂಪಾಯಿ ಕೊಡ್ತಾರೆ ಸರ್. ಮತ್ತೆ ಮನೆಗೆ ನನಗೆ ಆ ಟೈಮ್ದಲ್ಲಿ ನನಗೆ 1,20,000 ರೂಪಾಯಿ ಕೊಟ್ಟಿದ್ದೆ ಸರ್, 1,000 ಸ್ಕ್ವೇರ್ ಫೀಟ್ಗೆ. ಈಗ ಹೆಚ್ಚಿದೆ ಸರ್, ಈಗ 3 ಲಕ್ಷ ರೂಪಾಯಿ ಇದೆ. ಆದರೆ ನಮಗೆ ಈ ರೇಷ್ಮೆ ಬೆಳೆಯಲ್ಲಿ ಮತ್ತು ಅದಕ್ಕೆ ಅಷ್ಟೇ ಅಲ್ಲದೆ ಸರ್, ಅದಕ್ಕೆ ಬೇಕಾದಂಥ ಏನು ಸಲಕರಣೆಗಳು, ಚಂದ್ರಿಕೆ ಇರ್ಬೋದು, ಆಮೇಲೆ ಸ್ಪ್ರೇಯರ್ ಮಷಿನ್ ಇರ್ಬೋದು, ವೀಡಿ ಕಟರ್ ಇರ್ಬೋದು, ಇಂಥವೆಲ್ಲ ನಮಗೊಂದು 75,000 ರೂಪಾಯಿ ಅವರು ಕೊಡ್ತಾರೆ ಸರ್ ಫೆಸಿಲಿಟಿ. ಆದರೆ ಈ ಥರ ಫೆಸಿಲಿಟಿ ಬೇರೆ ಯಾವ ಇಲಾಖೆಯಲ್ಲಿ ಇಲ್ಲ ಸರ್. ಮತ್ತು ಅವರು ಮನೆ ಮಠ ಬಂದು ನಮಗೆ ಟ್ರೈನಿಂಗ್ ಕೊಟ್ಟ, ನಮ್ಮ ಮಾರ್ಕೆಟ್ ಯಾವ ರೀತಿ ಮಾಡಬೇಕು ಅನ್ನೋದು ಸರ್ ಅಲ್ಲಿ ಮಠ ನಮ್ಗೆ ಅವರು ಗೈಡ್ಲೈನ್ಸ್ ಮಾಡಿ ಅವರು ಸ್ವತಃ ಕೊಡ್ತಾರೆ ಸರ್. ಈಗಲೂ ಸದಾ ರೇಷ್ಮೆ ಡಿಪಾರ್ಟ್ಮೆಂಟ್ ಅವರು ರೈತರ ಬಾಗಲ ಮಠ ಬರ್ತಾರೆ ಸರ್ ಪ್ರತಿಯೊಬ್ಬರ ಮನೆಗೆ. ಆದರೆ ಬೇರೆ ಡಿಪಾರ್ಟ್ಮೆಂಟ್ ಕಂಪೇರ್ ಮಾಡಿದ್ರೆ ರೇಷ್ಮೆ ಡಿಪಾರ್ಟ್ಮೆಂಟ್ ರೈತರಿಗೆ ಬಹಳ ಎನ್ಕರೇಜ್ ಮಾಡ್ತಾರೆ ಸರ್. ನಿಮ್ಮನ್ನು ನೋಡಿ ಬೇರೆ ರೈತರು ಸ್ಟಾರ್ಟ್ ಮಾಡ್ಯಾರ? ಹೌದು ಸರ್, ನನ್ನನ್ನು ನೋಡಿ ನಾನು ಏನು ಮಾಡಿದೆ, ನಾನು ಮಾಡಿದೆ ಅದು ಕೂಡಲೇ ನಮ್ದು ಬಹಳಷ್ಟು ಜನ ಬಂದರು ಸರ್. ಈಗ ಇವರ ಅಮರ್ ಗವಳಕರ್ ಅಂತ ಹೇಳಿ ಇವರು ಸ್ಟಾರ್ಟ್ ಮಾಡಿದ್ರು ಸರ್ ನಂದು ರೇಷ್ಮೆ ನಾವು ಮಾಡೋದು ನೋಡಿ. ಆಮೇಲೆ ಮತ್ತೊಬ್ರು ಇಲ್ಲಿ ಗೌಡಪ್ಪ ಪಾಟೀಲ್ ಅಂತಿದ್ದಾರೆ ಸರ್, ಅವರು ಸ್ಟಾರ್ಟ್ ಮಾಡಿದ್ರು ಸರ್. ಆಮೇಲೆ ಇಲ್ಲೇ ಹಸು ಕಡೆ ಚಾಂದವಾಡಿ ಕಡೆ ಬಬನ್ ಅಂತದಾರ ಸರ್, ಅವ್ರು ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇಲ್ಲಿ ತಿನ್ನಂಗಡದಲ್ಲಿ ಆ ಕಡೆ ಒಂದು 2 ಜನ ಈಗಿಷ್ಟ ಈಗ ಸದ್ಯ ಈ ವರ್ಷನ ನಮ್ಮ ಕಡೆ ನರ್ಸರಿ ತೊಗೊಂಡು ಹೋಗ್ಯಾರ ಸರ್. ಅಂದರೆ ನಾವು ರೇಷ್ಮೆ ಬೆಳೆಗೆ ಬೇಕಾದಂಥ ನರ್ಸರಿನ ನಾವು ಇಲ್ಲಿ ತಯಾರು ಮಾಡ್ತೀವಿ ಸರ್. ಅದಕ್ಕೆ ಬೇಕಾದಂಥ ಫೆಸಿಲಿಟಿ ಎಲ್ಲ ನಮ್ಮ ರೇಷ್ಮೆ ಇಲಾಖೆಯವರು ಕೊಡ್ತಾರೆ ಸರ್. ಹಾಗಾಗಿ ರೇಷ್ಮೆ ನರ್ಸರಿ ನಮ್ಮ ಕಡೆ ಲಭ್ಯ ಇರೋದ್ರಿಂದ ನಾವು ಇಲ್ಲಿ ನಮಗೆ ರೈತರಿಗೆ ನಾವು ಬೆಳೆಸ್ತೀವಿ ಸರ್. ಅಲ್ಲಿ ನಿರ್ವಹಣಾ ಖರ್ಚಿಗೆ ಆಳು ಅಷ್ಟೊಂದು ಬೇಕು ಹಂಗೇನು ಅನ್ಸಲ್ಲ ಆಳು ಸರ್? ರೇಷ್ಮೆ ಇದಕ್ಕೆ ಆಳು ಕಡಿಮೆ ಸರ್. ಅಂದ್ರೆ ಇದಕ್ಕೆಲ್ಲ ಆಳು ತಗೊಳಕ್ಕಿಂತ ಸ್ವಂತ ಮಾಡಿದ್ರನ್ನ ಇದರಲ್ಲಿ ಲಾಭ ಸರ್. ಆಳ ಯಾವಾಗ ಹತ್ತಿತ್ತಂದ್ರೆ ಸರ್, ನಾವು ರೇಷ್ಮೆ ತಪ್ಪಲನ್ನ ಈಗಿನ ಹೆಚ್ಚು ಇದು ರೇಷ್ಮೆ ಬೆಳೆ 1 ತಿಂಗಳ ಬೆಳೆ ಸರ್. ಇದು 1 ತಿಂಗಳಲ್ಲಿ ನಾವು ಆದಾಯ ನಮ್ಮ ಅಮೌಂಟ್ ನಮ್ಮ ಕಿಶೆಯಲ್ಲಿ ದುಡ್ಡು ಬಂದ್ಬಿಡ್ತೇವೆ ಅಂದ್ರೆ ಪೇಮೆಂಟ್ ಒಂದು ಪಗ ಒಂದು ನೌಕರಿ ಇದ್ದಂಗೆ ಸರ್. ಇದು ಈಗ ನಾವು 1 ತಾರೀಕಿಗೆ ನಾವು ಇಲ್ಲಿ ಮೊಟ್ಟೆ ತಂದು ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ 1 ತಾರೀಕಿಗೆ ನಮ್ಗೆ ದುಡ್ಡು ಬಂದ್ಬಿಡ್ತೇವೆ ಸರ್. ಯಾಕಂದ್ರೆ ರೇಷ್ಮೆ ಬೆಳೆ ಇದು ಕ್ಯಾಶ್ ಪರ್ಚೇಸ್ ಮಾಡ್ತಾರೆ ಸರ್. ಹುಬ್ಳಿ ಆಗ್ಬೋದು ಅಥವಾ ಹಾವೇರಿ ಆಗ್ಬೋದು ಇಂಥ ಕ್ಯಾಶ್ ಪರ್ಚೇಸ್ ಮಾಡ್ತಾರೆ ಸರ್. ಹಿಂಗಾಗಿ ನಮಗದು ಒಂದ್ ನೌಕರಿ ಇದ್ದಂಗ ಸರ್ ಅದು ಆತರ ಸರ್. ಮತ್ತೆ ಅದರಿಂದ ನೀವು ಒಂದ್ಸರಿ ಗೂಡನ್ನ ಕಟಾವು ಮಾಡಿದ್ಮೇಲೆ ಅಲ್ಲಿರ್ತಕ್ಕಂಥ ಎಲ್ಲ ತ್ಯಾಜ್ಯ ಇರುತ್ತೆ, ಏನ್ ಮಾಡ್ತೀರಿ ಸರ್? ಅದ ಈಗ ಏನು ತ್ಯಾಜ್ಯ ಏನ್ ಬರ್ತದೆ, ಕಟ್ಟಿಗೆ ಎಲ್ಲ ಏನ್ ಬರ್ತಾವ್ ನೋಡ್ರಿ ಸರ್, ನಾವೇನ್ ಮಾಡ್ತೀವಿ ಒಂದ್ ಕಡೆ ಹಾಕಿ ಅದನ್ನ ಕೊಳಕ್ ಹಾಕ್ಬಿಡ್ತೀವಿ ಸರ್. ಮತ್ತೆ ಅವೇನು ಹಿಕ್ಕಿ ಏನ್ ಇರ್ತೈತೆ ನೋಡ್ರಿ ಸರ್, ಅದ ನಾವು ಗಿಡಗಳಿಗೆ ಅಲ್ಲೇ ಸೈಡಿಗೆ ಅದನ್ನ ನಾವು ಗೊಬ್ಬರ ಅಂತ ಹೇಳಿ ಯೂಸ್ ಮಾಡ್ತೀವಿ ಸರ್. ಮತ್ತೆ ಅಷ್ಟೇ ಅಲ್ದ ಏನ್ ಮಾಡ್ತೀವಿ, ಟ್ರಂಚಿಂಗ್ ಮಂಜಿಂಗ್ ಅಂತ ಸ್ಕೀಮ್ ಅವ್ರು ಕೊಡ್ತಾರೆ ಸರ್. ನಾವು ಒಂದ್ಸಲ ಒಂದು 1.5 ಫುಟ್ ಹಿಂಗ ಸಾಲುಗಳ ಮಧ್ಯೆ ಕೊಡ್ದ ಅದರಲ್ಲಿ ಈ ರೇಷ್ಮೆ ತ್ಯಾಜ್ಯ ಆಮೇಲೆ ಬೇರೆ ಎಲೆಗಳು ಸ್ವಲ್ಪ ಸೆಗಣಿ ಎಲ್ಲ ಹಾಕಿ ನಾವು ಒಂದ್ಸಲ ಮುಚ್ಚಿಬಿಟ್ರೆ ಒಂದ್ ಮೂರು ವರ್ಷ ಗೊಬ್ಬರ ಹಾಕುವ ಅವಶ್ಯಕತೆ ಇಲ್ಲ ಸರ್, ಬರೀ ನೀರಷ್ಟು ಹಾಕಿದ್ರೆ ಸಾಕು ಸರ್. ಈ ತರ ಹಂಗ ಮಾಡ್ತೀವಿ ಸರ್ ನಾವು. ಮತ್ತೆ ಆ ನಂತರ ಸೋಂಕು ನಿವಾರಕಗಳನ್ನು ಬಳಸಿ ಒಂದು 15 ದಿನ ಬಿಟ್ಟು ಮತ್ತೆ ಹೊಸ ಮರಿಯನ್ನು ತಡುವುದು. ಅಂದ್ರೆ ನಾವು ಪ್ರತಿ ಒಂದು ಬೆಳೆ ಬೆಳೆ ಆದ್ಮೇಲೆ ನಾವು ಪೂರ್ತಿ ರೇಷ್ಮೆ ಮನೆಗೆ ನಾವು ಸುಣ್ಣ ಸಿಂಪರಣೆ ಮಾಡ್ತೇವೆ ಸರ್. ಸುಣ್ಣ ಆಮೇಲೆ ಇದ ನೆಲ ಎಲ್ಲ ಸರಿಯಾಗಿ ಕ್ಲೀನ್ ಮಾಡಿ ಆಮೇಲೆ ನಾವು ಚಂದ್ರಿಕೆನೆ ಎಲ್ಲ ಅದರಲ್ಲಿಂದ ನಾವು ಗ್ಯಾಸ್ ಬೆಂಕಿಯಿಂದ ಸುಟ್ಟ ಅಂದ್ರೆ ಸ್ವಲ್ಪ ಅದೆಲ್ಲ ದಾರ ಎಲ್ಲ ಕ್ಲೀನ್ ಮಾಡಿ ಅದನ್ನು ಚೆನ್ನಾಗಿ ಕಟ್ ಮಾಡಿ ಕಟ್ ಇಡ್ತೇವೆ ಸರ್. ಆಮೇಲೆ ನೆಕ್ಸ್ಟ್ ನಾವು ರೇಷ್ಮೆ ಬೆಳೆ ಬಂದಾಗ ಮತ್ತೊಮ್ಮೆ ಇನ್ನೊಮ್ಮೆ ನಾವು ಅದನ್ನೆಲ್ಲ ಕ್ಲೀನ್ ಮಾಡ್ತೇವೆ ಮತ್ತೆಲ್ಲ ತೊಳೆದು ಮತ್ತೆ ಕ್ಲೀನ್ ಮಾಡ್ತೇವೆ ಸರ್ ಮೂರು ದಿನ ಮುಂಚೆ ಆಮೇಲೆ ತಂದಿರ್ತೇವೆ. ಹಿಂಗಾಗಿ ಈಗ ನಾವು ಫಸ್ಟ್ ಮಾಡಿದಾಗ ಸರ್ ರೇಷ್ಮೆ ಮಾಡಿದಾಗ ಕೆಲವೊಂದಷ್ಟು ಬಹಳಷ್ಟು ರೋಗ ಬರ್ತಿತ್ತು, ಸುಣ್ಕಟ್ ರೋಗ ಸಪ್ಪೆ ರೋಗ ಇಂಥವೆಲ್ಲ ಬರ್ತಿದ್ವು ಸರ್. ಅದರಲ್ಲಿ ನಮಗೆ ಇಳುವರಿ ಸ್ವಲ್ಪ ಕಡಿಮೆ ಬರ್ತಿತ್ತರ. ಆದರೆ ಈಗ ಸ್ವಲ್ಪ ಟೆಕ್ನಾಲಜಿ ಸ್ವಲ್ಪ ಚೆಂದಾಗಿರೋದ್ರಿಂದ ಚಾಕಿ ಸೆಂಟರ್ದವರು ಅದನ್ನು ಚಲೋತ್ತಂಗ ಸರಿಯಾದ ಪ್ರಮಾಣದಲ್ಲಿ ಚಾಕಿ ಮಾಡಿ ಕೊಡೋದ್ರಿಂದ ನಮ್ಗೆ ಯಾವ್ದು ರೋಗ ಬರ್ತದೆ ಸರ್. ಈಗ ನಾವು 100 ಮೊಟ್ಟೆ ತಂದ್ರೆ 100 ತೆಗಿತೀವಿ ಸರ್. ನಾವು ಮೊದಲು 100 ಮೊಟ್ಟೆ ತಂದ್ರೆ 60-70 ಒಮ್ಮೊಮ್ಮೆ 40 ಬರ್ತೀವಿ ಸರ್. ಆದ್ರೆ ಈಗ ಹಂಗಿಲ್ಲ, 100 ತಂದ್ರೆ ಒಮ್ಮೊಮ್ಮೆ 100 105 ಆಗ್ತೈತಿ, ಆಮೇಲೆ 100 ಆಗ್ತೈತಿ, ಕರೆ ಕಡಿಮೆ ಆಗುದಿಲ್ರಿ. ಈಗ ನಾವು ಹುಬ್ಳಿ ಇಲ್ಲಿ ಧಾರವಾಡದಿಂದ ಮಲ್ಲಿಕ್ವಾಡ ಅಲ್ಲಿಂದ ತರಿಸ್ತೀವಿ ಸರ್, ಅವ್ರು ಚೆನ್ನಾಗಿ ಮಾಡಿಕೊಡ್ತಾರೆ ಸರ್. ಹಂಗಾಗಿ ಈಗ ಸಮಸ್ಯೆ ಇಲ್ಲ ಸರ್ ರೈತರಿಗೆ. ಮನೆಗೆ ಆಹಾರಕ್ಕೆ ಬೇಕು ತರಕಾರಿ ಹಣ್ಣು ಹಂಪಲ ಹೂವು ಬೆಳಿತೀರಿ? ಮನೆಗೆ ಹಣ್ಣು ಹಂಪಲ ಅಂತ ಹೇಳಿದ್ರೆ ಸರ್ ನಾವು ಬಾಳೆಗಿಡ ಹಚ್ಚಿವಿ ಸರ್. ಬಾಳೆ ನಮ್ಗೆ ದಿನನಿತ್ಯ ನಮ್ಮ ಬಾಳೆ ನಾವು ಯೂಸ್ ಮಾಡ್ತೀವಿ, ಉಳಿದಿದ್ದ ಎಕ್ಸ್ಟ್ರಾ ನಾವು ಅದನ್ನ ಮಾರಾಟನೂ ಮಾಡ್ತೀವಿ ಸರ್. ಒಂದು 20 ರೂಪಾಯಿ ಡಜನ್ 30 ರೂಪಾಯಿ ಡಜನ್ ಈ ತರ ನಾವು ಮಾರಾಟ ಮಾಡ್ತೀವಿ ಸರ್. ಉಳಿದಿದ್ದೆಲ್ಲ ನಾವು ಮನೆಗೆ ಯೂಸ್ ಮಾಡ್ತೀವಿ. ಆಮೇಲೆ ನಾವು ಹಂಗೆ ಒಂದು ಸಣ್ಣದೊಂದು ಮೀನು ಸಾಕಾಣಿಕೆನೂ ಮಾಡೀವಿ ಸರ್. ರೇಷ್ಮೆ ತಪ್ಪಲನ ನಾವು ಮೀನಿಗೆ ಹಾಕ್ತೇವೆ ಸರ್. ಅದನ್ನ ನಾವು ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ ನಾವು ಫುಡ್ ಹಾಕೋದು ಅದನ್ನ ಕಡಿಮೆ ಮಾಡ್ಬೇಕಂತೇಳಿ ನಾವೇನ್ ಮಾಡುದು, ಪ್ರತಿಯೊಂದು ಆ ಹೊಂಡದಲ್ಲಿ ಪ್ರತಿಯೊಂದು ಎಲೆ ಒಗಿತಾ ಹೋಗ್ತಿದ್ದು ಸರ್, ನೋಡ್ತಿದ್ವು ಹಂಗ ಆ ರೀತಿ ತಿಂತಾವಿಲ್ಲ ಅಂತ. ಅವು ಯಾವ ಯೋಜನೆ ಇಲ್ಲ, ಅದೇ ರೇಷ್ಮೆ ಎಲೆ ಹೋಗಿದಾಗ ಪಟಕ್ನ ಬಂದು ತಿಂದ್ಬಿಟ್ಟು. ಹಂಗಾಗಿ ನಾವೇನ್ ಮಾಡುದು, ರೇಷ್ಮೆ ಎಲೆ ಅಂತ ಹೇಳಿದ್ರೆ ನಮ್ಮ ರೇಷ್ಮೆಗೆ ಬೇಕಾಗುವಂತ ಎಲೆ ಚಲೋ ಅಂತ ಎಲೆ ಬೇಕು. ಈಗ ಸೈಡ್ ಸಣ್ಣ ಸಣ್ಣ ಬ್ರಾಂಚ್ ಬರ್ತಾವ್ರಿ, ಅವು ವೇಸ್ಟ್ ಬ್ರಾಂಚ್ ಅಂತ ಹೇಳ್ತೀವಿ. ಅದನ್ನ ನಾವು ತೆಗೆದು ಒಗಿತೀವಿ, ಅದನ್ನ ತೆಗೆದು ಒಗಿಬೋದು, ಅದನ್ನ ತೆಗೆದು ನಾವು ರೇಷ್ಮೆ ಇದಕ್ಕೆ ಮೀನು ಹಾಕ್ಬಿಟ್ಟು. ಹಂಗಾಗಿ ನಮಗಿಲ್ಲಿ 0 ಬಜೆಟ್ ಒಳಗೆ ಮೀನು ಸಾಕಾಣಿಕೆ ಆ ತರ ಆಯ್ತು ಸರ್. ನಮ್ಗೆ ಈ ತರ ನಾವು ಮಾಡಿದ್ ಸರ್. ಬಹಳಷ್ಟು ಪ್ರಮಾಣದಲ್ಲಿ ಅಥವಾ ಒಂದು ಗುಂಪಿಯಷ್ಟು ತಪ್ಪಲ ಹಾಕಿದ್ರೆ ಒಮ್ಮೆ ತಿನ್ಬಿಡ್ತಾವ? ಹೌದು ಸರ್. ಈಗ ಒಂದ್ಸಲ ನಾವು ಒಂದು ಹೊರಿ ಕಟ್ಟೆ ಅದ್ರಲ್ಲಿ ಒಗದು, ಸಣ್ಣ ಸಣ್ಣ ಹೊರಿ ಒಂದು 2-3 ಕಡೆ ಒಗದು ಅಂದ್ರೆ ಮಾರನೇ ದಿನ ಅಂದ್ರೆ ಎಲ್ಲ ಖಾಲಿ ಮಾಡ್ಬಿಡ್ತಾವ ಸರ್. ಬರೀ ಕಟ್ಟಿಗೆ ಅಷ್ಟೇ ಉದುರ್ತೇವೆ ಸರ್. ರೇಷ್ಮೆ ಹುಳ ಯಾವ ರೀತಿ ತಿಂತ ನೋಟ ಆ ರೀತಿ ಎಲ್ಲ ತಿಂದು ಖಾಲಿ ಮಾಡಿರ್ತಾವ. ಇನ್ನ ಒಂದಿನ ಹಂಗೆ ಎಕ್ಸ್ಟ್ರಾ ಬಿಟ್ಟು ಅಂದ್ರೆ ಮೇಲಿನ ತೊಕಟಿ ಸಹ ತಿನ್ಬಿಡ್ತಾವ ಸರ್. ಬೆಳವಣಿಗೆ ಚೆನ್ನಾಗಿ ಬೆಳವಣಿಗೆ ಚಲೋ ಆಗ್ತೈತಿ, ಮತ್ತೆ ಆ ಮೀನ್ ತಿನ್ಲಿಕ್ಕೂ ಬಹಳ ಟೇಸ್ಟ್ ಸರ್. ನ್ಯಾಚುರಲ್ ಅಲ್ಲ ಸರ್, ಯಾವ್ದು ಕೆಮಿಕಲ್ ಇಲ್ಲ ಏನಿಲ್ಲ. ಹಂಗಾಗಿ ಎಲ್ಲವೂ ಒಂದ್ ರೀತಿಯಿಂದ ನಿಮಗೆ ಆದಾಯ ಕೊಡುವಂತ ಉತ್ಪನ್ನಗಳೇ ಇದಾವ ಸರ್. ಎಲ್ಲ ಆದಾಯ ಕೂಡ ಉತ್ಪನ್ನ ಅದಾವ ಸರ್. ಮತ್ತೆ ಎಲ್ಲ ಪಾರ್ಟ್ ಟೈಮ್ ಜಾಬ್ ಸರ್. ಎಲ್ಲ ಕಂಟಿನ್ಯೂ ಮುಟ್ಟುಡಿಬೇಕಂತ ಹಂಗೇನಿಲ್ಲ, ಸ್ವಲ್ಪ ಸ್ವಲ್ಪ ಟೈಮ್ದಲ್ಲಿ. ತರಕಾರಿ ಅವನ್ನೆಲ್ಲ ತರಕಾರಿ ಸರ್, ನಾವು ಕಾಜುದಲ್ಲಿ ಮಳೆಗಾಲದಲ್ಲಿ ನಾವು ಇಂಟರ್ ಕ್ರಾಪ್ ಅಂತ ಹೇಳಿ ತರಕಾರಿ ಮಾಡ್ತೇವೆ ಸರ್. ಇದು ಬೆಂಡೆಕಾಯಿ, ಚೌಳಿಕಾಯಿ, ಬದ್ನಿಕಾಯಿ, ಆಮೇಲೆ ನಾವು ಶೇಂಗಾ ಮಾಡಿದ್ವಿ ಸರ್. ಶೇಂಗಾನೂ ಈ ಏರಿಯಾಗ ಬಹಳ ಚಲೋ ಬರ್ತೀವಿ ಸರ್. ಆ ತರ ಆಮೇಲೆ ಮೆಕ್ಕೆಜೋಳ, ಒಮ್ಮೆ ನಾವು ಮೆಕ್ಕೆಜೋಳ ಏನ್ ಮಾಡ್ತೇವೆ, ಮೆಕ್ಕೆಜೋಳನ ತೆಗಿ ಇಲ್ಲೇ ಬೆಳೆಸ್ತೀವಿ. ಆಮೇಲೆ ಅದನ್ನೇನ್ ಮಾಡ್ತೀವಿ, ಪೌಡರ್ ಮಾಡಿ ಸ್ವಲ್ಪ ನಾವು ಮನೆಗೆ ಹಾಕ್ತೇವೆ, ಸ್ವಲ್ಪ ಮನೆಗೆ ನಾವು ರೊಟ್ಟಿ ಗಿಟ್ಟಿ ಅಂತೇಳಿ ಅದನ್ನು ನಾವು ಇಲ್ಲೇ ಯೂಸ್ ಮಾಡ್ತೀವಿ ಸರ್. ಅನ್ನಕ್ಕೆ ಅನ್ನಲ್ಲ ಸರ್, ಭತ್ತ ಇಲ್ಲಿ ಬೆಳೆಯೋದ್ರಿಂದ ಏನು ಲಾಭ ಇಲ್ಲ ಸರ್. ಹಾಗಾಗಿ ನಾವು ಭತ್ತನ ನಾವು ಕೊಂಡ್ಕೊಳ್ತೀವಿ ಸರ್. ಒಟ್ಟಾರೆ ಏನನ್ಸುತ್ತೆ ಕೃಷಿ ಬದುಕು? ಕೃಷಿ ಚಲೋ ಇದೆ ಸರ್ ಮಾಡ್ಲಿಕ್ಕೆ, ಆದ್ರೆ ಟೆಕ್ನಿಕಲ್ ಆಗಿ ಮಾಡಿದ್ರೆ ಲಾಭ ಗಳಿಸಬಹುದು, ಟೆಕ್ನಿಕಲ್ ಆಗಿ ಮಾಡದೇ ಇದ್ರೆ ಇದು ನಮ್ಗೆ ಅಗ್ರಿಕಲ್ಚರ್ ಲಾಸ್ ಅನ್ನ ಅನ್ಬೋದು ಸರ್. ಯಾವ ಬೆಳೆಯಲ್ಲಿ ನಮ್ಗೆ ಕಮರ್ಷಿಯಲ್ ಕ್ರಾಪ್ ಒಳಗೆ ನಮ್ಗೆ ಲಾಭ ಗಳಿಸ್ತೀವಿ ಸರ್. ಬಾಕಿದ ಹಿಂಗ ಭತ್ತನೂ ಕಮರ್ಷಿಯಲ್ ಬರ್ತೈತಿ, ಖರೆ ಅದರಲ್ಲಿ ಅಷ್ಟೊಂದು ಲಾಭ ಇಲ್ಲ ಸರ್. ಅದ್ಬಿಟ್ಟು ನಾವು ಕಮರ್ಷಿಯಲ್ ಕ್ರಾಪ್ ಅಂದ್ರೆ ಕ್ಯಾಶ್ಯೂ ಆಗ್ಬೋದು, ಆಮೇಲೆ ರೇಷ್ಮೆ ಆಗ್ಬೋದು, ಈ ತರ. ಆಮೇಲೆ ಇದು ಬ್ಲಾಕ್ ಪೇಪರ್, ಅದು ಚೆನ್ನಾಗಿದೆ ಸರ್. ಅದು ಮಾಡಿದ್ವಿ ಸರ್. ಅದು ಒಂದು 600-650 ರೂಪಾಯಿ ಕಿಲೋ ಹೋಗ್ತೇವೆ ಸರ್. ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ವಿ, ಅದು ಅಡಿಕೆಗಳಾಗಿ ಬೆಳೆಸಿವಿ ಸರ್ ಮನೆ ಹತ್ರ. ಅದು ಚೆನ್ನಾಗಿದೆ ಸರ್. ಇಂಥ ಕ್ರಾಪ್ ಅನ್ನ ಮಸಾಲಾ ಪ್ರಾಡಕ್ಟ್ಗೆ ಬೇಕಾದಂತ ಏರಿಯಾ ಅಂದ್ರೆ ನಮ್ಮ ಜೋಡ ತಾಲೂಕು ಸರ್. ಇಲ್ಲಿ ಮಸಾಲಾ ಪ್ರಾಡಕ್ಟ್ ಅನ್ನ ಹೆಚ್ಚಾಗಿ ಚೆನ್ನಾಗಿ ಬೆಳೆಯೋದ್ರಿಂದ ಅದಕ್ಕೆ ನಾವು ಹೆಚ್ಚಾಗಿ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನೇ ಬೆಳಿಬೇಕು ಸರ್ ನಾವು ಇಲ್ಲಿ. ಹಂಗಾಗಿ ನಾವು ರೈತರ ಹೆಚ್ಚಿನ ಆದಾಯ ಗಳಿಸಬಹುದು ಸರ್. ಜೋಡ ತಾಲೂಕಿನಲ್ಲಿ ಈಗ ಸಾಕಷ್ಟು ಪ್ರಮಾಣದ ಜಮೀನು ಅದಾವ ಸರ್. ಆದ್ರ ಈ ಜಮೀನಿನಲ್ಲಿ ಎಷ್ಟೋ ದುಡಿದ್ರು ಲಾಭ ಗಳಿಸ್ತಾ ಇಲ್ಲ, ಮತ್ತ ಏನೋ ಬೆಳೆ ಬೆಳೆದ್ರು ಅದಕ್ಕೆ ಯೋಗ್ಯವಾದ ದರ ಸಿಗ್ತಾ ಇಲ್ಲ. ಕೆಲವೊಮ್ಮೆ ಮಳೆ ಬಂದು ಅದು ಹಾಳಾಗ್ತೈತಿ, ಕೆಲವೊಮ್ಮೆ ಮಳೆ ಬರದೇ ಇದ್ರು ಬರಗಾಲದಲ್ಲಿ ಅವು ಬೆಳೆ ಹಾಳಾಗ್ತಾವ. ಇಂತ ಒಂದು ಪರಿಸ್ಥಿತಿಯಲ್ಲಿ ಏನಾಯ್ತು, ಇಲ್ಲಿ ಬೆಳೆದಂತ ಈ ಜೋಡ ತಾಲೂಕಿನ ಕೆಲವೊಂದಷ್ಟು ರೈತರು ಬಿಟ್ಟು ಹೊರ ರಾಜ್ಯಗಳಿಗೆ ವಲಸೆ ಹೋದ್ರು, ಕೆಲಸಕ್ಕೆ ಹೋದ್ರು. ಈಗ ಆದ ಟೈಮ್ದಲ್ಲಿ ಏನಾಯ್ತು, ಈಗ ನಮ್ದು ಮಹೇಶ್ ನಾಂದ್ರೇಕರ್ ಅಂತ ಹೇಳಿ ನಮ್ದು ಒಬ್ರು, ಇವರು ಅಗ್ರಿಕಲ್ಚರಿಸ್ಟ್, ಇವ್ರು ಇವರು ಒಂದು MCL ಕಂಪನಿ ಬಗ್ಗೆ ನೋಡಿ, ಅವರು ಒಂದು ಕಂಪನಿ ಜೊತೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಅವರು ಅದ್ರ ಬಗ್ಗೆ ಇಂಟರ್ವ್ಯೂ ಕೊಟ್ಟು ಎಲ್ಲ ಇದು ಮಾಡಿ ಒಂದು ಜೋಡ ತಾಲೂಕಿಗೆ ಒಂದು ಪ್ರಾಜೆಕ್ಟ್ ತಗೊಂಡು ಬಂದ್ರು ಸರ್. ಈ ಪ್ರಾಜೆಕ್ಟು ಭಾರತದಾದ್ಯಂತ ಪ್ರತಿ ತಾಲೂಕಿಗೆ ಬರ್ತಾ ಇದೆ ಸರ್. ಅಂದ್ರೆ ಮುಂಬರುವ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಲ ಬಂದಾಗಿ ಅದಕ್ಕೆ ಪರ್ಯಾಯವಾಗಿ ಗ್ಯಾಸ್ ಮೇಲೆ ಪ್ರತಿಯೊಂದು ವಾಹನಗಳು ಓಡುವಂತ ಪರಿಸ್ಥಿತಿ ಬರ್ತದೆ ಸರ್. ಆ ಒಂದು ಬೇಗ ಆ ಗ್ಯಾಸ್ ಅನ್ನ ಈ ಪ್ರಾಜೆಕ್ಟ್ಲಿಂದ ತಯಾರು ಮಾಡೋ ಸರ್. ಈ ಗ್ಯಾಸ್ ತಯಾರು ಮಾಡಬೇಕಂತ ಹೇಳಿದ್ರೆ ಇದಕ್ಕೆ ನಾವು ವನಸ್ಪತಿಗಳು ಬೇಕು ಸರ್. ವನಸ್ಪತಿಗಳು ಬಹಳಷ್ಟು ಪ್ರಮಾಣದಲ್ಲಿ ನಮಗೆ ಸಿಗದೇ ಇದ್ದ ಕಾರಣ ನಾವೇನ್ ಮಾಡಿದ್ವಿ, ಪ್ರತಿ ರೈತರಿಗೆ ನೇಪಿಯರ್ ಗ್ರಾಸ್ ಅಂತೇಳಿ ಅವ್ರ ಹೊಲದಲ್ಲಿ 1 ಎಕರೆಗೆ ಬೇಕಾಗುವಂತಹ ಬೀಜವನ್ನು ಕೊಟ್ಟು ಅದನ್ನ ಬೆಳೆಸಿ ಪ್ರತಿ 3 ತಿಂಗಳಿಗೊಮ್ಮೆ ಅದನ್ನ ಕಟಿಂಗ್ ಮಾಡಿ ಕಂಪನಿ ತಗೊಂಡು ಬರುವಂತ ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಸರ್. ಇದು ರೈತರಿಗೆ ಯಾವ ರೀತಿ ಅಂತ ಹೇಳಿದ್ರೆ ಪ್ರತಿ 1 ಎಕರೆಗೆ ಪ್ರತಿ ಟನ್ಗೆ 1,000 ರೂಪಾಯಿ ಕೊಟ್ಟು ನಾವು ರೈತರಿಗೆ ತಗೊಂಡು ಬರ್ತೀವಿ. ಅವರು ಪ್ರತಿ 3 ತಿಂಗಳಿಗೆ 30 ಟನ್ಲಿಂದ 50 ಟನ್ ಅವರು ಇಳುವರಿ ತಗೊಳ್ತಾರೆ. ಹಾಗಾಗಿ ಅವರಿಗೆ ಇನ್ಕಮ್ ಪ್ರತಿ 3 ತಿಂಗಳಿಗೆ 30,000 ರೂಪಾಯಿ ಗಳಿಸ್ತಾರೆ. ಹಂಗ ವರ್ಷಕ್ಕೆ ಅವರು 1 ಲಕ್ಷದಿಂದ 2 ಲಕ್ಷ ರೂಪಾಯಿ ಇನ್ಕಮ್ ಆಗ್ತದೆ ಸರ್. ಮತ್ತೆ ಅದಷ್ಟೇ ಅಲ್ಲದೆ ಉಳಿದಂತಹ ಜಮೀನಿನಲ್ಲಿ ಅವರು ಯಾವುದೇ ರೀತಿ ಆರ್ಗ್ಯಾನಿಕ್ ಪ್ರಾಡಕ್ಟ್ ತರಕಾರಿ ಆಗ್ಬಹುದು, ಯಾವುದೇ ಭತ್ತ ಆಗ್ಬಹುದು, ಮೆಕ್ಕೆಜೋಳ ಆಗ್ಬಹುದು, ಯಾವುದೇ ಬೆಳೆ ಬೆಳೆಯಲ್ಲಿ ಅದಕ್ಕೆ ಬೇಕಾಗುವಂತಹ ಯಾವುದೋ ಗೊಬ್ಬರ ಆರ್ಗ್ಯಾನಿಕ್ ಗೊಬ್ಬರ ಅಂದ್ರೆ ನಮ್ಮ ಕಂಪನಿಯಿಂದ ನಾವು ಅದನ್ನು ಪ್ರೊವೈಡ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಈಗ ನಾವು ಬೆಳೆದಂತಹ ಬೆಳೆ ಎಲ್ಲ ಆಲ್ಮೋಸ್ಟ್ ಆಲ್ ಕೆಮಿಕಲ್ ಯೂಸ್ ಮಾಡ್ತೀವಿ. ಅದನ್ನ ತಿಂದಂತಹ ನಾವ ಏನ್ ಮಾಡ್ತೀವಿ, ನಾವು ದುಡ್ದಂತ ಎಲ್ಲ ದುಡ್ಡನ್ನು ನಾವು ಅರ್ಧಕ್ಕಷ್ಟ ದುಡ್ಡು ನಾವು ಹಾಸ್ಪಿಟಲ್ ಹಾಕ್ತೀವಿ. ಅದನ್ನ ನಾವು ಕಡಿಮೆ ಮಾಡಬೇಕಂತ ಹೇಳಿ ಆರ್ಗ್ಯಾನಿಕ್ ನಾವು ಫಾರ್ಮಿಂಗ್ ಆಲ್ಮೋಸ್ಟ್ ನಾವೀಗ ರಾಮನಗರದಲ್ಲಿ ಸ್ಟಾರ್ಟ್ ಮಾಡಿದೀವಿ ಜೋಡ ತಲುಪದಲ್ಲಿ. ಅದಕ್ಕೆ ಇನ್ನಷ್ಟು ಹೆಚ್ಚು ಉತ್ತೇಜನ ಕೊಟ್ಟು ಅವರು ಬೆಳೆದಂತಹ ಬೆಳೆಗಳನ್ನೆಲ್ಲ ನಾವು ಖರೀದಿ ಮಾಡ್ತೇವೆ ಸರ್. ಯೋಗ್ಯ ದರ ಕೊಟ್ಟು ಖರೀದಿ ಮಾಡ್ತೀವಿ. ಮಾರ್ಕೆಟಿಂಗ್ ಸಮಸ್ಯೆ ಎಲ್ಲ ಅದನ್ನ ನಾವು ನೋಡ್ಕೋತೀವಿ. ಅವ್ರಿಗೆ ಎಷ್ಟು ದುಡ್ಡು ಕೊಡ ಬೆಲೆ ಕೊಡಬೇಕು ಯೋಗ್ಯ ದರ ನಾವು ಅವ್ರ ರೈತರಿಗೆ ಮುಟ್ಟಿಸ್ತೀವಿ. ಹಿಂಗಾಗಿ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವುದು ಮತ್ತು ನಮ್ಮ ಹಿಂದುಳಿದ ಜೋಡ ತಾಲೂಕನ್ನು ಮುಂದುವರೆದ ತಾಲೂಕಾಗಿ ಮಾಡುವುದು ಈ ಉದ್ದೇಶ ನಮ್ಮ ಕಂಪನಿದಿದೆ ಸರ್. ಹಂಗಾಗಿ ಇದಕ್ಕೆಲ್ಲ ರೈತರ ಅವರು ಆಲ್ಮೋಸ್ಟ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಇಯರ್ದಲ್ಲಿ ನಮ್ದು ಕಂಪನಿ ಲಾಂಚ್ ಆಗಿ ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗುವಂತ ಸಾಧ್ಯತೆ ಇದೆ ಸರ್. ಒಳ್ಳೇದು ಶ್ರೀನಿವಾಸ್, ಇಷ್ಟೆಲ್ಲ ಅನುಭವಗಳನ್ನು ಹಂಚಿಕೊಂಡ್ರಿ. ಕೃಷಿಯನ್ನು ಬಹಳ ಖುಷಿಯಾಗಿ ಮಾಡ್ತಾ ಇದ್ದೀರಿ, ನಮಗೂ ಸಂತೋಷ ಆಯ್ತು. ಧನ್ಯವಾದ, ನಮಸ್ಕಾರ. ನಮಸ್ಕಾರ ಸರ್. ಪ್ರಗತಿಪರ ರೈತರಾದ ಜೇಡಾ ತಾಲೂಕಿನ ಶ್ರೀನಿವಾಸ್ ಎಸ್ ನಾಗನೂರ್ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. कितना बोल रहे पक्षियों से तो हम खेत को बचा लेते हैं पर इन घातक रसायनों से कैसे बचाने. मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी. अरे पहले ऐसा नहीं था, पूछना अपने बड़े बुजुर्गों से कैसे फसल लगना चाहिए. माटी भी तक और लो पहली वाली बात कहा, पर हम तो सब नहीं डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, मर्चा का और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहा है, ग्रुप में बांस बेच नहीं किए हैं. ठीक है भाई, मैं भी ऐसे तेरी खेती शुरू करूंगा. माटी से प्रेम की परंपरा है, परंपरागत खेती. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮ ನಾಳಿನ ಕಿಸಾನವಾಣಿ ಕಾರ್ಯಕ್ರಮವು

ಮಗಳ ತೊಡಮೇನಿ ಕುಳ್ಳಿ ಚೀಕಂಡೇ ಏನ ಕುದುಲೆಲ್ಲ ಬಳೋಗ್ಯರೋ ತೊಡಮ್ಯಾನಿ ಕುಳ್ಳಿ ಚೀಕಂಡೇ ಕ್ಯಾನಿ ಕುದುಲಲ ಬಳೋಗ್ಯಾಳು ಕುದುಲೆಲ್ಲ ಬಳಗಳು ನಾಯವೇ ಏನಾಗಬೇಕೆ ಮಗಳೇ ಬಳ ಉಳಿಯೋ ಕುದುಲಲ ಬಳಗಳ ತಾಯೇ ಕೇಳೇ ಏನಾಗಬೇಕೆ ಮಗಳೇ ನಾಳೇಳಿದ ಮಾತೇನೋ ಲೊಟ್ಟಿ ಒಳಗಿರುವ ಚಿರ ಕವಲಿಯೋ ನಾನೇಳಿದ ಮಾತೇನೋ ಲೊಟ್ಟಿ ಒಳಗಿರುವ ಚಿರ ಕವಲಿಯೋ ಒಳಗಿರುವ ಚಿರ ಕವಲಿ ಕೊಟ್ಟಾರೆ ಕ್ವಾಟರ ತೋ ಮೆಟ್ಟ ತಿರ್ಕೌಲಿ ಕೊಟ್ಟಾರೋ ಕೊಟ್ಟು ಮೆಟ್ಟೇ ಗಳಿ ಎಂದೋ ಮೆಟ್ಟ ಗಳಿಯಲ ತಾಯೇ ಕೇಳೇ ಏನಾಗಬೇಕೆ ಮಗಳೇ ಬಳ ಉಳಿಯೋ ಒಳಗಿರುವ ತಿರ್ಕೌಲಿ ಕೊಟ್ಟಾರೋ ಏನಾಗಬೇಕೆ ಮಗಳೇ ಮಗಳೇ ಬಳ ಉಳಿ ಬಯ ಕೇಳೇ ಬಾಗಿಲ ಮುಂದಿನ ರಚೋ ಮರವೋ ನಾಬೇಕ ಮಗಳೇ ಬಳ ಉಳಿ ತಾಯೇ ಕೇಳೇ ಬಾಗಿಲ ಮುಂದಿರುವ ಚಚ ಮರವೋ ಬಾಗಿಲ ಮುಂದಿನ ಚಚ ಮರ ಕೊಟ್ಟರತೋ ಬಾಗಿಲ ಮೆಟ್ಟೆ ಚಚಿ ಮಾರ ಕೊಟ್ಟರು ತೋ ಬಾಗಿಲ ಮೆಂಡ ಗಳಿ ಅಂದು ಕಳಗಳವಾಗಿ ಹೊಟ್ಟೆ ಒಳಗೆಲ್ಲ ಕಳ ಮಳಿಯೋ ಮಗಳೇ ಮೆಟ್ಟಾಂಗಳಗಳವಾಗಿ ಹೊಟ್ಟೆ ಒಳಗಲ್ಲ ತಳ ಮಳಿಯೋ ಒಳಗಲ್ಲ ಕಳಮಳೆ ಕಂಗಳ ಮಳಿಯೋ ಹುಟ್ಟಿದ ಮಗಳೇ ನೇರ ಮನೆಯೋ ಒಳಗಲ್ಲ ಕಳಮಳೆ ಕಂಗಳ ಮಳಿಯೋ ಹುಟ್ಟಿದ ಮಗಳೇ ನರ ಮಗಳೇ ನರಮನಿ ಗೋಗುವಾಗೆ ಮಗಳ ಅಂತಾರುವ ಬರಿ ಕೊಳೋ ಮಗಳ ನರಮನಿ ಗೋಗುವಾಗೆ ಮಗಳ ಅಂತಾರುವ ಬರಿ ಕೊಳೋ ಮನೆ ಮಗಳೇ ಕೊಳ್ಳೋ ಮನೆಯ ಭಿನ್ನತಾವೋ ಮನೆ ಮಗಳೇ ಮಗಳೇ ಕುಳ್ಳು ತೆಣೆ ಮೇಲಿಮಪ್ಪ ಕೇಳೋ ಮಗಳ ಅಂತಾರುವ ಬರ ಕೊಳೋ ಮಗಳ ಅಂತಾರುವ ಬರ ಕೇಳೋ ರುವ ನೋಡೆ ಜಾನ ಬರ್ಕೊಳ್ಳಪ್ಪ ಕೇಳೋ ರುವ ನೋಡೆ ಜಾನ ಬರ್ಕೊಳ್ಳೋ ಆಡ ಕಲತೆಯೋ ಕಲ ಕಲತೆ ಮರದೆಯೋ ಮಳೆಯಿರುವ ಕಲೋರಿಯೋ ಆಡ ಕಲ ಚಲ ಚಲ ಕಲ ಕಲಿತೆ ಮರದೆಯೋ ಕಲ ಒಳಗಿರುವ ಬುಗರಿಯೋ ಬಂಗರಿ ಕಡೆ ಮಗಳೇ ಬೆಲ್ಲ ತಿಂದಾಡ